ಅಗತ್ಯ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದನೆ. ಮತ್ತು ಹಂಪಿ ಉತ್ಸವಕ್ಕೆ ಇಂದು ಸಂಜೆ ವರ್ಣರಂಜಿತ ತೆರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆತ್ಮವಿಶ್ವಾಸಕ್ಕಿಂತ ಹೆಚ್ಚಿನ ಶಕ್ತಿ ಬೇರೊಂದಿಲ್ಲ. ಆ ಶಕ್ತಿಯ ವಿಶ್ವಾಸವಿದ್ದರೆ ಬಲವಿದೆ. ಎಷ್ಟೇ ಶಕ್ತಿ ಇರಲಿ, ವಿಶ್ವಾಸವಿಲ್ಲದಿದ್ದರೆ ಅಂತಹ ನಿರ್ಬಲ ಬೇರೊಬ್ಬನಿಲ್ಲ. ಸ್ವಾಮಿ ವಿವೇಕಾನಂದ. ಬೊಜ್ಜು ಹಲವು ಕಾಯಿಲೆಗಳಿಗೆ ಮೂಲ ಕಾರಣ. ಸಿಹಿ ತಿಂಡಿ, ತಂಬಾಕು, ಕರಿದ ಪದಾರ್ಥಗಳ ಸೇವನೆ, ನಿಯಮಿತ ವ್ಯಾಯಾಮದ ಕೊರತೆ, ಇವು ಬೊಜ್ಜು ಬೆಳೆಯಲು ಮುಖ್ಯ ಕಾರಣ. ತಜ್ಞ ವೈದ್ಯರಿಂದ ಮಾರ್ಗದರ್ಶನ ಪಡೆದು ಆರೋಗ್ಯ ಕಾಪಾಡಿಕೊಳ್ಳಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 6:51. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿ ರಂಗವನ್ನು ಕೇಳುತ್ತಿರುವಂತಹ ನಮ್ಮೆಲ್ಲ ರೈತ ಬಾಂಧವರಿಗೆಲ್ಲ ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ತಾವುಗಳು ಆಲಿಸಬಹುದು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ 2023 ಜರುಗಿದ ರೈತರಿಂದ ರೈತರಿಗೆ ಕಾರ್ಯಕ್ರಮದ ಅವತರಣಿಕೆಯನ್ನು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ರೈತರಾದ ಮೈಸೂರಿನ ಕೈಲಾಸಮೂರ್ತಿ ಇವರುಗಳು. ತದನಂತರ ಪಾಲಕ್ ಸೊಪ್ಪಿನ ಬೇಸಾಯ ಕುರಿತು ಡಾಕ್ಟರ್ ವೈ ಪಂಪಣ್ಣ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ನಂತರ ದೇವದುರ್ಗ ತಾಲೂಕಿನ ಮಸರಕಲ್ ಗ್ರಾಮದ ಕೊಪ್ಪರ ಈರಣ್ಣ ಹಾಗೂ ಸಂಗಡಿಗರಿಂದ ಭಜನಾಪದಗಳನ್ನು ಆಲಿಸುವಿರಿ. ಬನ್ನಿ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಡಾಲ್ಮಿಯಾ ಸಿಮೆಂಟ್ ತಂದಿದೆ ಎವ್ರಿ ಹೋಮ್ ಹ್ಯಾಪಿ ಆಫರ್. ಡಾಲ್ಮಿಯಾ ಡಿಎಸ್ಪಿ ಸಿಮೆಂಟ್ ಖರೀದಿಸಿ ಮತ್ತು ಬಹಳಷ್ಟು ಗಿಫ್ಟ್ಸ್ ಗೆಲ್ಲಿರಿ, ಅಂದ್ರೆ ಮನೆ ತುಂಬಾ ಸಂತೋಷ. ಫಾರ್ ಮೋರ್ ಇನ್ಫೋ ಕಾಲ್ 1800-2020. ಹಾಗಾದರೆ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ 2023 ಜರುಗಿದ ರೈತರಿಂದ ರೈತರಿಗೆ ಕಾರ್ಯಕ್ರಮದ ಅವತರಣಿಕೆ. ಇಡೀ ಪ್ರಪಂಚದಲ್ಲೇ ರೈತರಿಗೆ 4 ಭದ್ರತೆಗಳಿದ್ದಾವೆ, ಬೇರೆ ಯಾರಿಗೂ ಇಲ್ಲ. ಅದನ್ನ ಯಾರು ಹೇಳೋದು ಇಲ್ಲ ನಿಮಗೆ. ಆ ಸತ್ಯವನ್ನು ನಾನು ಕಂಡುಕೊಂಡಿದ್ದೀನಿ, ಅದನ್ನು ಹೇಳ್ತೇನೆ, ದಯವಿಟ್ಟು ಕೇಳ್ಕೊಳ್ಳಿ. ಅದನ್ನು ನೀವು ಅಡಾಪ್ಟ್ ಮಾಡಿ ಜೀವನದಲ್ಲಿ. ನೀವು ಇಡೀ ಭೂಮಿಗೆ, ಇಡೀ ಸಮಾಜಕ್ಕೆ, ಇಡೀ ನಾಗರಿಕತೆಗೆ ಕಿಂಗ್ ಆಗಿ ಬದುಕಬಹುದು. ಈಗ ನಾನು ಬದುಕ್ತಾ ಇದ್ದೀನಿ, ಯಾಕೆಂದ್ರೆ ನಂದು ಬ್ಯಾಂಕ್ ಬ್ಯಾಲೆನ್ಸ್ 0, ಆದರೂ ನಾನು ರಾಜ ಅಂತಕೋತೇನೆ. ಕಾರಣ ಏನಪ್ಪ ಅಂದರೆ, ನನಗೆ ಬೇಕಾದಂಥ ಶುದ್ಧವಾದ ನೀರನ್ನು ನಾನೇ ಸಂಗ್ರಹಣೆ ಮಾಡ್ತಾ ಇದ್ದೇನೆ, ಶುದ್ಧವಾದ ಆಹಾರವನ್ನು ಬೆಳೀತಾ ಇದ್ದೇನೆ, ಅದನ್ನು ತಿಂತೇನೆ, ಶುದ್ಧವಾದ ಗಾಳಿಯನ್ನು ಸೇವಿಸ್ತಾ ಇದ್ದೇನೆ, ಮತ್ತೆ ಶುದ್ಧವಾದ ಆಹಾರವನ್ನು ತಿಂತಾ ಇದ್ದೇನೆ. ಅದಕ್ಕಿಂತ ಹೆಚ್ಚಾಗಿ ಇದೆಲ್ಲರಿಂದ ಶುದ್ಧವಾದ ಆರೋಗ್ಯವನ್ನು ಪಡ್ಕೊಂಡಿದ್ದೇನೆ. ನನಗೆ ಈಗ 71 ವರ್ಷ ವಯಸ್ಸು. ಈಗಲೂ ಮರ ಹತ್ತೇನೆ. ಲಾಸ್ಟ್ ಇಯರ್ ಅಡಿಕೆ ಮರ ಹತ್ತಿದೆ. ಈ ಸಾರಿ ನನ್ನ ಮೊಮ್ಮಗಳ ಇನ್ಸ್ಟ್ರಕ್ಷನ್ ಇಂದ ಅಡಿಕೆ ಮರ ಹತ್ತೋದನ್ನು ಸ್ಟಾಪ್ ಮಾಡಿದ್ದೇನೆ. ಸೊ ನಾನು 15 ವರ್ಷದ ಹುಡುಗನಾಗಿರ್ಬೇಕಾದ್ರೆ 8ನೇ ತರಗತಿಯನ್ನು ಓದಬೇಕಾದ್ರೆ ನಾನು ರಿಪೇರಿ ಆಗದಂತಹ ಕಾಯಿಲೆಯಿಂದ ಬಳಕ್ತಾ ಇದ್ದೆ. ಸೊ ಆವಾಗ ಶಾಲೆಯನ್ನು ಬಿಟ್ಟು 3 ವರ್ಷ ಮನೆಯಲ್ಲಿ ಉಳಿಬೇಕಾಯ್ತು. ಅಗ್ರಿಕಲ್ಚರ್ ಆಕ್ಟಿವಿಟಿಯಲ್ಲಿ ನಮ್ಮ ತಂದೆ ಒಟ್ಟಿಗೆ ತೊಡಗಿಸ್ತಾ ಇದ್ದೆ. ಆಗ ನನಗೆ ನನ್ನ ಆರೋಗ್ಯ ಇಂಪ್ರೂವ್ ಆಯಿತು. ನನ್ನ ಫಾದರ್ ಹೇಳಿದ್ರು, ನೀನು ಮತ್ತೆ ಯಾಕೆ ವಿದ್ಯಾಭ್ಯಾಸವನ್ನು ಕಂಟಿನ್ಯೂ ಮಾಡಬಾರ್ದು ಅಂತ ಮತ್ತೆ ಹೋದೆ. ಸೊ ಪ್ರತಿದಿನ ನನ್ನ ಶರೀರದಲ್ಲಿ ಬೆವರು ಬರಲಿಲ್ಲ ಅಂದಿದ್ರೆ ನನಗೆ ರಾತ್ರಿ ಹೊತ್ತು ನಿದ್ದೆನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಓದ್ಲಿಕ್ಕೂ ಆಗ್ತಿರ್ಲಿಲ್ಲ. ಶರೀರವನ್ನು ಹೀಟ್ ಮಾಡಬೇಕಾಯ್ತು ಪ್ರತಿದಿನ. ಅದಕ್ಕೇನ್ ಮಾಡಿದೆ, ಆಟ ಆಡೋದಕ್ಕೆ ಪ್ರಾರಂಭ ಮಾಡಿಕೊಂಡೆ. ಪ್ರತಿದಿನ ಯಾವ ಒಂದಲ್ಲ ಒಂದು ಸ್ಪೋರ್ಟ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದು. ಕಾಲೇಜಿಗೆ ಬಂದಾಗ ಇಂಡಿಯಾನ ಬಟೂ ಆದೆ. 4 ವರ್ಷ ನಂದು ಸ್ಟೇಟ್ ರೆಕಾರ್ಡ್ ಇತ್ತು. ಹಾಗಾಗಿ ವಿಜಯ ಬ್ಯಾಂಕು ನನ್ನನ್ನು ಕರೆದಕ್ಕೆ ಬ್ಯಾಂಕಿಗೆ ಸೇರಿಸ್ಕೊತು. ಆವಾಗ ನನ್ನ ಅವಶ್ಯಕತೆ ಬ್ಯಾಂಕಿಗೆ ಇತ್ತು, ಕ್ರೀಡಾಪಟುವಾಗಿ. ಇನ್ನೇನು ಫೈನಾನ್ಸ್ ಇದಾಗಲ್ಲ. 1977-84 ತನಕ ವಿಜಯ ಬ್ಯಾಂಕ್ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ಕೊಂಡಿದ್ದು. ಆಮೇಲೆ ನನ್ನ ಸ್ಪೋರ್ಟ್ಸ್ ಆಕ್ಟಿವಿಟಿಯಿಂದ, ಈ ಪಾಯಿಂಟ್ ಅನ್ನು ಅರ್ಥ ಮಾಡ್ಕೊಳ್ಳಿ, ಸ್ಪೋರ್ಟ್ಸ್ ಇಂದ ನಿವೃತ್ತಿ ಆದ ಮೇಲೆ ಬ್ಯಾಂಕಿಂದ ಅಲ್ಲ, ಬೆಂಗಳೂರಲ್ಲಿ ವಾಸ ಮಾಡಲಿಕ್ಕೆ ಯೋಗ್ಯ ಅಲ್ಲ ಇದು. ಅಲ್ಲಿಯ ಪೊಲ್ಯೂಷನ್ನು, ಅಲ್ಲಿ ಕುಡಿತಾ ಇರೋ ನೀರು, ಮತ್ತೆ ಎಕ್ಸೈಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ನನ್ನ ಹೆಂಡತಿಯ ಆಸ್ತಿಗೆ, ನನ್ನ ಹೆಂಡತಿ ಕಡೆಯಿಂದ ಯಾರೂ ಇರಲಿಲ್ಲ, ಎಲ್ಲ ಸಿಸ್ಟರ್ಸ್ಗಳಿದ್ದು. ಅಲ್ಲಿ ನಾನು ಕೃಷಿ ಮಾಡಲಿಕ್ಕೆ 84ರಿಂದ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿದಾಗ ಅದು ನನ್ನ ಪುಣ್ಯ, ನನಗೆ ಸಿಕ್ಕಿದ್ದೆಲ್ಲ ಇದು. ನನ್ನ ಆರೋಗ್ಯ ಹಾಳಾಗಿದ್ದಕ್ಕೆ ನಾನು ಕೃಷಿ ಬರಲಿಕ್ಕಾಯ್ತು. ನನ್ನ ಅಪ್ಪನ ಭೂಮಿಯಲ್ಲಿ ನಾನು ಕೃಷಿ ಪ್ರಯೋಗಗಳನ್ನು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಅಪ್ಪ ಬಿಡ್ತಾ ಇರಲಿಲ್ಲ, ಅಥವಾ ನಮ್ಮ ಅಣ್ಣ ಬಿಡ್ತಾ ಇರಲಿಲ್ಲ ಇದನ್ನು ಮಾಡಲಿಕ್ಕೆ. ಸೊ ನನ್ನ ಹೆಂಡತಿ ಮನೆಯಲ್ಲಿ ಏನಾಯ್ತು, ಅವರು ಯಾರು ನೋಡ್ಕೊಳ್ಳುವಂತಹ ಗಂಡು ಮಕ್ಕಳು ಯಾರು ಇರಲಿಲ್ಲ. ಅವ್ರು ಯಾರು ಒಬ್ಬರು ನೋಡ್ಕೊಳ್ಳುವಂತಹ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಅದು ನಾನು ಸಿಕ್ಕಿದೆ ಅವರಿಗೆ, ಅದು ನನಗೆ ಸಿಕ್ಕಿದಂತಹ ವರ ಅದು. ಸೊ ಅಲ್ಲಿ ನಾನು ಪ್ರಯೋಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ನಾನೇ ಸುಪ್ರೀಂ ಅಲ್ಲಿಗೆ, ನಾನೇ ಸುಪ್ರೀಂ ಕಮಾಂಡರ್, ನಾನೇನ್ ಮಾಡ್ತೇನೆ ಅದೇ. 84ರಿಂದ 88ನೇ ಇಸವಿ ತನಕ ನಾನು ರಾಸಾಯನಿಕಗಳನ್ನು ಬಳಸೋದ್ರಲ್ಲಿ, ಬೆಳೆ ಬೆಳೆಯೋದ್ರಲ್ಲಿ ನಾನು ಪ್ರಗತಿಪರ. ನಾನು ಗುರುತಿಸಿಕೊಳ್ಳಕ್ಕೆ ನಾನು ಇಷ್ಟಪಡ್ತಾ ಇರಲಿಲ್ಲ, ನಾನು ಈಗಲೂ ಅಷ್ಟೇ. ಸೊ 84ರಿಂದ ನಾನು ಏನೇನು ಕಷ್ಟಗಳನ್ನು ಅನುಭವಿಸ್ದೆ, ಏನೇನು ತೊಂದರೆಗಳು ಆಗ್ತಾ ಇದೆ ಮುಂದೆ ಇನ್ನೊಂದು 50 ಇದರಲ್ಲಿ ಕೆಲವು ದಿನಗಳಲ್ಲಿ ಅದನ್ನು ಅರ್ಥ ಮಾಡಿಕೊಂಡು, ಮೊದಲು ಪ್ರಾರಂಭ ಆಗಿದ್ದು ನನಗೆ ಆರೋಗ್ಯ ಸಮಸ್ಯೆಗೆ ಏನಾಗ್ತಿತ್ತು, ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆ ತನಕ ನಾನು ಭೂಮಿಯಲ್ಲಿ ದುಡಿತಾ ಇದ್ದೆ. ದುಡಿದು ಬಿಟ್ಟು ಕೆಲವು ದಿನ ಹಾಗೆ ಪಂಚೆ ಹಾಕೊಂಡು ಬ್ಯಾಂಕಿಗೆ ಹೋದ ದಿನಾನು ಇದೆ. ನಾನು ತೋಟದಿಂದ ಡೈರೆಕ್ಟ್ ಆಗಿ ಬ್ಯಾಂಕಿಗೆ, ಅಲ್ಲಿ ಹೋಗಿ ಸ್ವಲ್ಪ ತಿಂಡಿ ತಿನ್ಕೊಂಡು ಕೆಲಸ ಮಾಡಿಕೊಂಡು 5ವರೆಗೆ ಬ್ಯಾಂಕಿಂದ ಬರ್ತಾ ಇದ್ದೆ. ಸೊ ಹೀಗಾಗಿ ಏನಾಗೋಯ್ತು, ನನ್ನ ಆರೋಗ್ಯ ಕಂಟ್ರೋಲ್ಗೆ ಬಂದು ಇಂಪ್ರೂವ್ ಆಯಿತು. ಇದನ್ನು ನಾವು ಮೆಡಿಕಲ್ ಫೀಲ್ಡಲ್ಲಿ ಯಾರು ನಾವು ಕೇಳಲ್ಲ. ಡಾಕ್ಟ್ರು ಯಾರ್ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ ಅವರು ಕೆಲಸವನ್ನು ಮಾಡಿ ರೈತರುಗಳನ್ನ ದುಡಿದಿ ಅಂತ ಹೇಳಿದ್ರು, ಬೆಳೆದು ನೀವು ಬೆಳಿಗ್ಗೆ ಎದ್ದು ವಾಕ್ ಹೋಗಿ ಅಂತ ಹೇಳ್ತಾರೆ. ಅಂಗಾಂಗಗಳು ವೀಕ್ ಆಗಿದೆ, ಅದಕ್ಕೆ ತಕ್ಕಂತೆ ಆ ಅಂಗಾಂಗಗಳಿಗೆ ನಾವು ಶ್ರಮವನ್ನು ಕೊಡಬೇಕು, ಲೋಡನ್ನು ಕೊಡಬೇಕು. ವ್ಯವಸ್ಥಿತವಾಗಿ ನಾವು ಲೋಡನ್ನು ಕೊಟ್ಟಾಗ ಗಟ್ಟಿ ಆಗ್ತಾ ಹೋಗ್ತದೆ. ಅದು ಮನುಷ್ಯರುಗಳಿಗೆ ಅಥವಾ ಪ್ರಾಣಿಗಳಿಗೆ ಅಥವಾ ಮರಗಳಿಗೆ ಆಗುವಂತಹ ಒಂದು ಟೆಕ್ನಿಕಲ್ ಆಗಿ ಇರುವಂತಹದ್ದು. ಅದೇ ನಾವು ಮಿಷಿನರಿಸ್ಗೆ ಕೊಟ್ಟಾಗ ಅವು ಮುರಿದೋಗ್ತವೆ. ಇದನ್ನು ಯಾರು ಹೇಳ್ಕೊಡಲ್ಲ ನಮಗೆ, ಯಾಕೆಂದ್ರೆ ಅವರು ಮಾರ್ಕೆಟ್ ಆಗ್ಬೇಕಷ್ಟೇ. ಸೊ ಹಾಗಾಗಿ ನಾನು ಯಾವುದೇ ಮಾತ್ರೆಗಳ ಮೇಲೆ ಇವತ್ತು ಡಿಪೆಂಡ್ ಆಗಿಲ್ಲ. ಸೊ ಇದಕ್ಕೆ ನಾನು ಪ್ರಾರಂಭ ಮಾಡಿದ ಅಗ್ರಿಕಲ್ಚರ್ ಅಲ್ಲಿ ಬೆಳಿಗ್ಗೆ 6ರಿಂದ 9 ಗಂಟೆ ತನಕ ದುಡಿತಾ ಇದ್ದೆ. ಆಮೇಲೆ ಬ್ಯಾಂಕ್ ಕೆಲಸ ಮಾಡ್ತಾ ಇದ್ದೆ. ಆಗ ನನಗೆ ಮಸನೊಬ್ಬ ಫುಕ್ಕರ ನನಗೆ ಸಮಸ್ಯೆ ಆಗಿದ್ದು ಏನಪ್ಪಾ ಅಂತಂದ್ರೆ ನೀರಿನ ಸಮಸ್ಯೆ. ಆಗ ನನ್ನದು ಸುಮಾರು 15 ರೇಡಿಯಸ್ ನ ಬಾವಿ ಅಂದ್ರೆ 30 ಸುತ್ತಾಳ್ತಿಯಲ್ಲ, ಈ ಹಿಂದಿಂದ ಹಂಡಿಗೆ ರೌಂಡ್ ಓಪನ್ ವೆಲ್ಲು 80 ಬಾವಿಯನ್ನು ತೆಗೆದೆ. ನಾನು ಏನೇನು ಬೆಳೆ ಬೆಳೆದು ದುಡ್ಡು ಸಂಪಾದನೆ ಮಾಡ್ತಾ ಇದ್ದೆ ಎಲ್ಲ ಬಾವಿ ತೆಗಿಲಿಕ್ಕೆ ಹೋಗ್ತಾ ಇತ್ತು. ಸೊ ದುಡ್ಡನ್ನೆಲ್ಲ ಖರ್ಚು ಮಾಡ್ತಾ ಇದ್ದೆ, ಆದ್ರೆ ಶ್ರಮ ಮಾತ್ರ ಬಿಡ್ಲಿಲ್ಲ ನಾನು. ಆಗ ನೀರನ್ನು ಸಂರಕ್ಷಣೆ ಮಾಡಬೇಕು ಅನ್ನೋದೊಂದು ಮನಸ್ಸಿಗೆ ಬಂತು. ಆಗ ನೀರನ್ನು ಸಂರಕ್ಷಣೆ ಮಾಡಲಿಕ್ಕೆ ನಾನು ಬಾಳೆ ಬೆಳೆಯುವಾಗ ಯಾವ ತರ ನೀರನ್ನು ಕಡಿಮೆ ಮಾಡಬಹುದು ಅನ್ನೋದನ್ನ ಕಲ್ತ್ಕೊಂಡಾ ಬಂದೆ. ಸೊ ಅದು ಆ ಟೈಮಲ್ಲಿ 2 ಕಾನ್ಸೆಪ್ಟ್ ಅನ್ನ ಮಸನೊಬ್ಬ ಫುಕ್ಕವುಕರಿಂದ ತಕೊಂಡೆ. ಒಂದು ನೋ ಫರ್ಟಿಲೈಸರ್ಸ್ ಅಂಡ್ ನೋ ಪೆಸ್ಟಿಸೈಡ್ಸ್ ಅನ್ನೋದನ್ನ 2 ಕಾನ್ಸೆಪ್ಟ್ ಅನ್ನ ಮಸನೊಬ್ಬ ಫುಕ್ಕವುಕನ್ನ ಇನ್ನು 2 ಕಾನ್ಸೆಪ್ಟ್ಗಳು ನಾನೇ ಡೆವಲಪ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಮಸನೊಬ್ಬ ಫುಕ್ಕವುಕರ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನನಗೆ ಕಷ್ಟ ಆಗ್ಲಿಲ್ಲ. ಆವಾಗ ನನಗೆ ಅನ್ನಿಸ್ತು, ಒಂದು ನೀರಿನ ಸಂರಕ್ಷಣೆ ಅತಿ ಮುಖ್ಯ, ಅದರ ಜೊತೆಗೆ ಸಾಯಿಲ್ ಅಲ್ಲಿ ಮಣ್ಣಲ್ಲಿರೋ ಬಯೋಡೈವರ್ಸಿಟಿ. ಸೊ ಮಣ್ಣಿನಲ್ಲಿರುವಂತಹ ನಾವು ನೋಡ್ತಾ ಇರೋದು ಇವತ್ತು ಎರೆಹುಳ ಒಂದು ಮಾತ್ರ ನೋಡ್ತಾ ಇದ್ದೇವೆ, ಗೆದ್ದಲೊಂದು ನೋಡ್ತಾ ಇದ್ದೇವೆ. ಕೋಟ್ಯಾಂತರ ಜೀವಿಗಳಿದೆ ಮಣ್ಣಲ್ಲಿ, ಅವರ ತೂಕ ಭೂಮಿಯಲ್ಲಿರುವ ಪ್ರಾಣಿಗಳ ತೂಕಕ್ಕಿಂತ 2.5 ಜಾಸ್ತಿ ಇದೆ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಅದು ಎಷ್ಟು ಸತ್ಯ ಇದು ನನಗೆ ಗೊತ್ತಿಲ್ಲ, ನಾನು ತೂಕ ಮಾಡಿ ನೋಡಿಲ್ಲ. ಅವ್ರು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೇನೆ ಅಷ್ಟೇ, ಅದು ಸತ್ಯ. ಅದು ಮಣ್ಣಿನಲ್ಲಿ ಯಾವಾಗ ಜೀವ ವೈವಿಧ್ಯತೆ ನಾವು ಜಾಸ್ತಿ ಮಾಡ್ತೇವೆ, ಹಾಗೂ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗ್ತದೆ. ಮಣ್ಣಿನ ಫಲವತ್ತತೆ ಜೀವ ವೈವಿಧ್ಯತೆಗಳು ಜಾಸ್ತಿ ಆಗ್ಬೇಕು ಅಂತಂದ್ರೆ ನೀರಿನ ಸಂಗ್ರಹಣೆ ಮಾಡಬೇಕು, ನೀರು ಉಳ್ಕೋಬೇಕು, ಯಾವ ಆಪರೇಟ್ ಆಗದೆ ಇದೆ ಅಂತಂದ್ರೆ ಮಲ್ಚಿಂಗ್ ಬೇಕು ಅಂತ ಹೇಳಿ ಬಾಳೆ ಒಟ್ಟಿಗೆ ಉರುಳಿಯನ್ನ ಬಿಸಿನೆ ಮಾಡ್ತಿದ್ದೆ ನಾನು. ಸೊ ಆವಾಗ ನಾನು ಒಂದು ಬಾಳೆಗೊನೆ 50 ಕೆಜಿ ಮೇಲೆ ಬೆಳೀತಾ ಇದ್ದು, ಆಗ ಕೆಮಿಕಲ್ನು ಯೂಸ್ ಮಾಡ್ತಾ ಇದ್ದೆ 84-88 ತನಕ. ಬಾಳೆಗೆಡ್ಡೆಯನ್ನ ಬೇಯಿಸ್ಬಿಟ್ಟು ಆ ಬಿತ್ತನೆ ಮಾಡುವಂತ ತಂತ್ರಜ್ಞಾನವನ್ನ ನಾನು ವಿಶ್ವವಿದ್ಯಾನಿಲಯಕ್ಕೆ ಪರಿಚಯ ಮಾಡಿಕೊಟ್ಟಿದ್ದು ನಾನೇ. ಹೆಮ್ಮೆ ಆಗ್ತದೆ ನನಗೆ ಹಾಟ್ ವಾಟರ್ ಟ್ರೀಟ್ಮೆಂಟ್. ಸೊ ಹೀಗಾಗಿ ಬೆಳೀತಾ ಬಂತು. ಆಮೇಲೆ ನಾನು ಮಸನೋಬ ಫುಕವೋಕರ್ ಇದು ಬಂದ ಮೇಲೆ ಒನ್ ಸ್ಟಾರ್ ರೆವಲ್ಯೂಷನ್ ಓದಿದ ಮೇಲೆ ನಾನು ಇಮಿಡಿಯೇಟ್ ಆಗಿ ನ್ಯಾಚುರಲ್ ಫಾರ್ಮಿಂಗ್ ಶಿಫ್ಟ್ ಮಾಡಿಕೊಂಡೆ. ಅಲ್ಲಿಂದ ನಾನು ನನ್ನ ಕೃಷಿ ಪದ್ಧತಿಗೆ ಬಳಸ್ತಾ ಇರೋದು ಏನಪ್ಪಾ ಅಂದ್ರೆ ಸೂರ್ಯನ ಬೆಳಕು ಮತ್ತು ಅತಿ ಕಡಿಮೆ ಬಿನೀರು. ಸೊ ಇದು ಪ್ರಕೃತಿಯಲ್ಲಿ ಪುಕ್ಕಟಿಯಾಗಿ ಸಿಗ್ತದೆ. ಎಲ್ಲಾ ಪ್ರಾಣಿಗಳಿಗೂ ಮನುಷ್ಯರನ್ನು ಬಿಟ್ಟು ನಾವು ನೀರನ್ನು ದುಡ್ಡು ಕೊಟ್ಟು ಕೊಂಡ್ಕೊಳ್ತೇವೆ. ಇನ್ನು ಸ್ವಲ್ಪ ದಿನದಲ್ಲಿ ಬಿಸಿಲು ನಮಗೆ ಫೋಟೋಸಿಂಥಸಿಸ್ ಏನಾಗುತ್ತೆ ಅದಕ್ಕೂ ನಾವು ದುಡ್ಡು ಕೊಟ್ಬಿಟ್ಟು ತಿಂತಾ ಇದ್ದೇವೆ ಇವತ್ತು. ಇದು ಪ್ರಕೃತಿ ನಿಯಮ. ಇದು ಭೂಮಿ ಹುಟ್ಟಿದಾಗಿನಿಂದ ಸುಮಾರು 350 ಕೋಟಿ ವರ್ಷದಿಂದ ನಡ್ಕೊಂಡ್ಬಂದಿರುವಂತಹ ಸೈನ್ಸ್. ಪ್ಲಾಂಟ್ ಪ್ರೊಡ್ಯೂಸ್ ದೇರ್ ಓನ್ ಫುಡ್ಸ್ ಥ್ರೂ ಫೋಟೋಸಿಂಥಸಿಸ್ ಅನ್ನೋದನ್ನ ಎಲ್ಲೂ ವಿಜ್ಞಾನಿಗಳು ನಮಗೆ ಹೇಳಿದ್ರು ಒಂದ್ ಲೈನ್ ಹೇಳ್ಬಿಡ್ತಾರೆ, ಆಮೇಲೆ ಮುಂದಕ್ಕೆ ಹೋಗೋದೇ ಇಲ್ಲ. ಕಾಡಲ್ಲಿರೋ ಮರಗಳಿಗೆ ಯಾರು ಗೊಬ್ಬರ ಹಾಕಲ್ಲ, ಆದ್ರೆ ನಾವು ಬೆಳೆಯ ಎಲ್ಲಾ ಗೊಬ್ಬರಗಳಿಗೂ ಔಷಧಿಗಳನ್ನ ಹಾಕಿಸ್ತಾರೆ. ಹಾಗಾಗಿ ನಾನು ಜೀವ ವೈವಿಧ್ಯತೆಯನ್ನು ರಮಕರಣೆ ಮಾಡಬೇಕು ಅಂತೇಳಿ ಅದನ್ನ ಕಲ್ತ್ಕೊಂಡೆ. ಒಂದು ಎರಡನೇದು ಇನ್ನೊಂದನ್ನ ನಾವು ತಿಳ್ಕೋಬೇಕು ಅಂತಂದ್ರೆ ಯಾವುದು ಅನಿಮಲ್ ಬೇಸ್ಡ್ ಏನ್ ಬರ್ತದೆ, ಯಾವುದೇ ಅನಿಮಲ್ ಆಗಿರ್ಬೋದು. ನಾನು ಪರ್ಟಿಕ್ಯುಲರ್ ಆಗಿ ಇಂತ ಅನಿಮಲ್ ಅನ್ನ ಡಿಸ್ಕ್ರೈಜ್ ಮಾಡಲ್ಲ, ಇಂತ ಅನಿಮಲ್ ಅನ್ನ ಪ್ರೋತ್ಸಾಹನೂ ಮಾಡೋದಿಲ್ಲ. ಎನಿ ಅನಿಮಲ್ ವೇಸ್ಟ್ ಪ್ಲಾಂಟ್ಗಳಿಗೆ ಗ್ರೋತ್ ಪ್ರಮೋಟರ್. ಯಾವುದೇ ಪ್ರಾಣಿಯ ತ್ಯಾಜ್ಯ ಸಸ್ಯಗಳಿಗೆ ಅಂದ್ರೆ ಗ್ರೋತ್ ಪ್ರಮೋಟರ್. ಸೊ ಯಾವುದೇ ಅನಿಮಲ್ ವೇಸ್ಟ್ ಯಾವುದೇ ಪ್ಲಾಂಟ್ ವೇಸ್ಟ್ ಇದೆಯಲ್ಲ ಅದು ಅನಿಮಲ್ಗಳಿಗೆ ಗ್ರೋತ್ ಪ್ರಮೋಟರ್. ಈಗ ಫಾರ್ ಎಕ್ಸಾಂಪಲ್ ಮಾವಿನ ಹಣ್ಣನ್ನ ತಿಂತೇವೆ, ಬೀಜೋತ್ಪಾದನೆ ಆದ ಮೇಲೆ ಪಲ್ಪ್ ಇದೆಯಲ್ಲ ಅದಕ್ಕೆ ವೇಸ್ಟ್, ಅದು ನಮಗೆ ಫುಡ್. ಅದು ಪ್ರತಿಯೊಂದನು ಹಾಗೆ. ಸೊ ಈ ಹಂತದಲ್ಲಿ ನಾನು ಬಾಳೆ ಮತ್ತೆ ಮಾವು ಪರಂಗಿ ಭತ್ತ ಹಲಸು ಈ ಎಲ್ಲಾ ಪ್ರಯೋಗಗಳನ್ನ ಮಾಡ್ತಾನೆ ಬಂದೆ. ಆವಾಗ ಪ್ರತಿ ಒಂದ್ ಸಾರಿ ಜನ ಕೇಳೋದು ಏನಪ್ಪಾ ಅಂತಂದ್ರೆ ನಿನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಅಂತ. ಈಗ ನಾನು ವರ್ಲ್ಡ್ ಲೆವೆಲ್ ಅಲ್ಲಿ ಚಾಲೆಂಜ್ ಮಾಡ್ತೇನೆ, ದಯವಿಟ್ಟು ನಾನು ಸೊಸೈಟಿಗೆ ಎಷ್ಟು ಕಾರ್ಬನ್ ನ ಕ್ರೆಡಿಟ್ ನ ಕೊಡ್ತಾ ಇದ್ದೇನೆ, ಎಷ್ಟು ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡ್ತಾ ಇದ್ದೇನೆ, ಎಷ್ಟು ಆಕ್ಸಿಜನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೇನೆ, ಎಷ್ಟು ರಾಸಾಯನಿಕ ರಹಿತ ಆಹಾರ ಉತ್ಪಾದನೆಯನ್ನ ಮಾಡ್ತಾ ಇದ್ದೇನೆ. ಇಲ್ಲಿ ನನ್ನ ತೋಟದಲ್ಲಿ 1 ಕೆಜಿ ಬಾಳೆಹಣ್ಣನ ಉತ್ಪಾದನಾ ವೆಚ್ಚ 1 ರೂಪಾಯಿನೂ ಬರೋದಿಲ್ಲ. ಪಚ್ಚಬಾಳೆಗೆ ಒಂದು ಬಾಳೆಗೊಂಡ ಮೇಲೆ 50-60 ಕೆಜಿ ಬರ್ತದೆ. ಎಲ್ಲಾ ಕೃಷಿ ವಿಶ್ವವಿದ್ಯಾನಿಲಯಗಳು ಒಪ್ಪಿಕೊಂಡಿದೆ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂಡ್ FAO ಆಲ್ಸೋ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಡೀ ನಾಗರಿಕತೆ ಉಳ್ಕೊಳ್ಬೇಕು ಅಂತ ಹೇಳಿದ್ರೆ ಸಾವಯವ ಕೃಷಿ ಅಥವಾ ಸಹಜ ಕೃಷಿ ಅತಿ ಅವಶ್ಯಕ. ನಮ್ಮ ಆರೋಗ್ಯ ಉಳ್ಕೊಳ್ಬೇಕಾದರೆ ಇವೆರಡೂ ಮುಖ್ಯ, ನಮ್ಮ ಭೂಮಿ ಉಳ್ಕೊಳ್ಬೇಕಾದ್ರೆ ಇದು ಮುಖ್ಯ. ಸೊ ನಾವು ಇದನ್ನೆಲ್ಲ ಕಳ್ಕೊಂಡು ದುಡ್ಡು ಸಂಪಾದನೆ ಮಾಡಿ ಏನ್ ಮಾಡ್ಬೇಕು ನಾವೀಗ? ಸೊ ಹಾಗಾಗಿ ನಾನು ಯಾವುದನ್ನು ತಂತ್ರಜ್ಞಾನವನ್ನು ನಾನು ವಿರೋಧಿಸೋದಿಲ್ಲ, ವಿಜ್ಞಾನವನ್ನು ವಿರೋಧಿಸೋದಿಲ್ಲ. ವಿಜ್ಞಾನನೂ ಬೇಕು, ತಂತ್ರಜ್ಞಾನನೂ ಬೇಕು. ಯಾವುದನ್ನು ಎಷ್ಟು ಬಳಸಬೇಕು ಅನ್ನೋದನ್ನ ಮಾತ್ರ ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ನನ್ನ ತೋಟದಲ್ಲಿ ನಾನು ಏನೇ ಉತ್ಪಾದನೆ ಮಾಡಿದ್ರು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದ್ದೇನೆ. ನಾನು ಅದಕ್ಕೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅಂತೇಳಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾ ಇಲ್ಲ. ಉದಾಹರಣೆಗೆ ನಾನು ನಂದು 11 ಎಕರೆ ಭೂಮಿಯಿಂದ ಸುಮಾರು 350 ಕ್ವಿಂಟಾಲ್ ಭತ್ತ ಬರ್ತದೆ ನನಗೆ. ಅದನ್ನ ಸ್ಟೋರ್ ಮಾಡ್ತೇನೆ ನಾನೇ. ನನ್ನದೇ ಆದಂತಹ ಒಂದು ರೈಸ್ ಮಿಲ್ ಅನ್ನ ಇಟ್ಕೊಂಡಿದ್ದೇನೆ ನನಗೋಸ್ಕರ. ಅದು ಯಾಕೆ ಅಂತಂದ್ರೆ ಈಗಿರೋ ರೈಸ್ ಮಿಲ್ಗಳಲ್ಲೆಲ್ಲ ಅಕ್ಕಿಯಲ್ಲಿರೋ ಎಲ್ಲಾ ಪೋಷಕಾಂಶಗಳನ್ನ ತೆಗೆದುಬಿಟ್ಟು ಅದನ್ನ ಕೋಳಿಗಳಿಗೂ ಹಸುಗಳಿಗೂ ಬಾಯಲ್ಲಿ ತಿನ್ನಿಸ್ಬಿಟ್ಟು ಹಿಂದ್ಗಡೆಯಿಂದ ಬಂದಂತಹ ಹಾಲನ್ನ ಮೊಟ್ಟೆನ ತಿನ್ನಿಸ್ತಾ ಇದ್ದಾರೆ. ಇದು ನಮ್ಮ ಫುಡ್ ಸೈನ್ಸ್. ಸೊ ಅದಕ್ಕೆ ನನ್ನದೇ ಆದಂತಹ ರೈಸ್ ಮಿಲ್ ಇದೆ. ಆ ಬೆಲ್ಲ ಭತ್ತವನ್ನ ನಾನೇ ಮಿಲ್ ಮಾಡ್ತೇನೆ, ನಾನೇ ಡೈರೆಕ್ಟ್ ಆಗಿ ನನ್ನ ಕನ್ಸ್ಯೂಮರ್ಸ್ ಗಳಿಗೆ ಮಾರಾಟ ಮಾಡ್ತಾ ಇದ್ದೇನೆ ಕಡಿಮೆ ಬೆಲೆಗೆ, ಅತಿ ಕಡಿಮೆ ಬೆಲೆಗೆ. ನಿಮ್ಮ ಬುಲೆಟ್ ರೈಸ್ ಏನಿದೆ ರೇಟು 70 ರೂಪಾಯಿ ಇದ್ರೆ ನಂದು 70 ರೂಪಾಯಿ ಇವತ್ತು ಬುಲೆಟ್. ಇದು ಅನ್ಪಾಲಿಶ್ಡ್ ರೈಸ್, ನ್ಯಾಚುರಲಿ ಗ್ರೋನ್ ರೈಸ್. ಅದು ಬೆಂಗಳೂರು ಮಾರ್ಕೆಟ್ಗೆ ಹೋದ್ರೆ 200 ಆಗುತ್ತೆ, 300 ಆಗುತ್ತೆ, ವರ್ಲ್ಡ್ ಮಾರ್ಕೆಟ್ಗೆ ಹೋದ್ರೆ 500 ಆಗ್ಬೋದು ಒಂದು ಕೆಜಿಗೆ. ಅದು ನನಗೆ ಬೇಕಾಗಿಲ್ಲ. ಸೊ ನಮ್ಮ ಸುತ್ತಮುತ್ತಲ ಜನಗಳಿಗೆ ನನ್ನ ಯಾರ್ಯಾರು ನಮ್ಮ ಈ ಪದ್ಧತಿಯನ್ನ ಪ್ರೋತ್ಸಾಹ ಮಾಡ್ತಾರೆ ಮತ್ತೆ ಅರ್ಥ ಮಾಡ್ಕೊಂಡಿದ್ದಾರೆ ಅವರಿಗೆ ಮಾತ್ರ ಅಕ್ಕಿನ ಡೋರ್ ಡೆಲಿವರಿಯನ್ನ ಕೊಡ್ತೇನೆ 70 ರೂಪಾಯಿಗೆ. 70 ರೂಪಾಯಿಗೆ ಕೊಟ್ಟರು ನನಗೆ 1 ಕ್ವಿಂಟಾಲ್ ಭತ್ತಕ್ಕೆ ನನಗೆ 5,000 ರೂಪಾಯಿ ವರ್ಕೌಟ್ ಆಗುತ್ತೆ. ನೀವು 1 ಕ್ವಿಂಟಾಲ್ ಭತ್ತವನ್ನ ನೀವು ಮಾರಾಟ ಮಾಡಿದ್ರೆ ನಿಮ್ಗೆ 1,800-2,000 ಬರ್ಬೋದು ಇವತ್ತು ಸಿಗ್ಬೋದು. ಸೊ ನಾನು 1 ಕ್ವಿಂಟಾಲ್ ಭತ್ತವನ್ನ ನಾನು ಮಿಲ್ ಮಾಡಿ ನಾನೇ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ಸ್ ಮಾರೋದ್ರಿಂದ ನನಗೆ 5,000 ರೂಪಾಯಿ ಸಿಗುತ್ತೆ. ಅದಕ್ಕೆ ಬೇಕಾಗುವಂತಹ ಮಿಲ್ ರನ್ ಮಾಡ್ಬೇಕಾದ್ರೆ ಏನ್ ಕರೆಂಟ್ ಅನ್ನು ಯೂಸ್ ಮಾಡ್ಕೋಬೇಕು ಆ ಕರೆಂಟ್ ನಾನೇ ಉತ್ಪತ್ತಿ ಮಾಡ್ಕೋತೇನೆ. ಅಂದ್ರೆ ಸರ್ಕಾರದಿಂದ ನನಗೆ ಯಾವ ಅವಶ್ಯಕತೆನೂ ಅವಶ್ಯಕತೆ ಇಲ್ಲ. ನಾನೇ ವಿಜ್ಞಾನಿ, ನಾನೇ ಲೇಬರು, ನಾನೇ ಮಾರ್ಕೆಟಿಂಗ್ ನಂದೇ, ಎಲ್ಲಾ ನಂದೇ. ಅಂದ್ರೆ ಒನ್ ಮ್ಯಾನ್ ಅಕಾಡೆಮಿ ಅಂತ ಹೇಳ್ಬೋದು ಅಥವಾ ಒನ್ ಮ್ಯಾನ್ ಶೋ, ಏನು ಎಲ್ಲಾನು ನಾನೇ ಮಾಡೋದು. ಈಗಲೂ ನಾನು ಯಾವುದೇ ಒಂದು ಹೊಸ ತಂತ್ರಜ್ಞಾನವನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಅದನ್ನ ಫಸ್ಟ್ ನಾನ್ ಟ್ರೈನಿಂಗ್ ತಗೊಂಡು ಅದನ್ನ ಕರಗತ ಮಾಡಿಕೊಂಡು ಆಮೇಲೆ ನನ್ನ ಮಕ್ಕಳಿಗೆ ನನ್ನ ಲೇಬರ್ಸ್ಗಳಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ರೈತ ಬಂಧುವರೇ, ಇದುವರೆಗೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳ 2023ರಲ್ಲಿ ಜರುಗಿದ ರೈತರಿಂದ ರೈತರಿಗೆ ಕಾರ್ಯಕ್ರಮದ ಅವತರಣಿಕೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ರೈತರಾದ ಮೈಸೂರಿನ ಕೈಲಾಸ ಮೂರ್ತಿ, ಸಹಕಾರ ಬಿ ನರಸಿಂಹಲು ಅವರದಾಗಿತ್ತು. ಕಾರ್ಯಕ್ರಮದಲ್ಲಿ ಇದೀಗ ಕೇಳೋಣ ಪಾಲಕ್ ಸೊಪ್ಪಿನ ಬೇಸಾಯ ಕುರಿತು ಡಾಕ್ಟರ್ ವೈ ಪಂಪಣ್ಣ ಅವರೊಂದಿಗೆ ಸಂದರ್ಶನವನ್ನು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಪಾಲಕ್ ಸೊಪ್ಪು ಅಂತೇಳಿ ನೀವೆಲ್ಲ ಕೇಳಿರ್ಬೋದು. ಪಾಲಕ್ ಪಲ್ಲೆ, ಪಾಲಕ್ ಸೊಪ್ಪು ಅಂತೇಳಿ ನಾವೆಲ್ಲ ಹೇಳ್ತಾ ಇರ್ತೀವಿ. ಈ ಪಾಲಕ್ ಸೊಪ್ಪನ್ನು ಅಥವಾ ಪಾಲಕ್ ಒಂದು ತರಕಾರಿ, ಸೊಪ್ಪಿನ ತರಕಾರಿಯನ್ನು ಬೇಸಾಯ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು, ಇಲ್ಲಿ ಏನೇನು ಸುಧಾರಿತ ತಳಿಗಳಿದ್ದಾವೆ, ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಆದಾಗ ಹೇಗೆ ಇದನ್ನು ಸಂಸ್ಕರಣೆ ಮಾಡಿ ಇಡಲಿಕ್ಕೆ ಸಾಧ್ಯತೆ ಇದೆ, ಹೇಗೆ ಮಾರುಕಟ್ಟೆ ಒಂದು ವ್ಯವಸ್ಥೆಗಳು, ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ತೋಟಗಾರಿಕಾ ತಜ್ಞರಾದಂಥ ಡಾಕ್ಟರ್ ಪಂಪಣ್ಣ ವೈ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಪಂಪಣ್ಣ ಅವರೇ. ನಮಸ್ಕಾರ ಭಾವಲೇತ ಸಾಹೇಬರಿಗೆ. ಹೇಳಿ, ಮೊದಲನೇದಾಗಿ ಈ ಒಂದು ಪಾಲಕ್ ಸೊಪ್ಪು ಈ ಭಾಗದಲ್ಲಂತೂ ರಾಯಚೂರು ಜಿಲ್ಲೆಯಲ್ಲಿ, ರಾಯಚೂರು ವಿಶೇಷವಾಗಿ ರಾಯಚೂರು ನಗರದಲ್ಲಿ ಬಹಳಷ್ಟು ಪ್ರಸಿದ್ಧಿಯಂತ ಒಂದು ಸೊಪ್ಪು ಇದು. ಇವತ್ತು ಪ್ರತಿ ಮನೆ ಮನೆಗೂ ಯಾರು ಪಾಲಕ್ ಇರ್ಲಾರ್ದೆ ಇವತ್ತು ಅಡಿಗೆ ಮಾಡೋದಿಲ್ಲ ಅಂತ ಹೇಳ್ಬೋದು. ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಈ ಪಾಲಕ್ ಅನ್ನ ಬಳಸ್ತಾ ಇರ್ತಾರೆ. ಪಾಲಕ್ ಸೊಪ್ಪಿನ ಮಹತ್ವ ಹೇಳ್ತಿರ್ತಾರೆ, ಪಾಲಕ್ ಸೊಪ್ಪು ಎದಕ್ಕೆ ಉಪಯೋಗ ನಮಗೆ, ಯಾಕೆ ನಾವು ಇದನ್ನು ಬಳಸಬೇಕು ಅನ್ನೋದ್ರ ಬಗ್ಗೆ. ಇದು ಒಂದು ಎಲ್ಲಾ ಪೋಷಕಾಂಶಗಳ ಒಂದು ಆಗರ ಅಂತ ಹೇಳಬಹುದು. ಯಾಕಂದ್ರೆ ಇದರಲ್ಲಿ ವಿಟಮಿನ್ ಎ, ಸಿ ಮತ್ತೆ ಬಹಳಷ್ಟು ಖನಿಜಾಂಶಗಳು ಇದಾವೆ, ಲವಣಾಂಶ ಕೂಡ ಇದಾವೆ, ಕ್ಯಾಲ್ಸಿಯಂ ಇದೆ. ಅದೇ ರೀತಿ ಈಗ ನಾವೇನು ಇದರಲ್ಲಿ ಹೇಳ್ತೀವಲ್ಲ, ಈ ಕೋವಿಡ್ ಸಂದರ್ಭದಲ್ಲಿ ಜಿಂಕ್ ತಗೋಬೇಕು, ಜಿಂಕಿನ ಮಾತ್ರೆ ತಗೋಬೇಕಂತ ಹೇಳಿ, ಇದು ಜಿಂಕ್ ಪ್ರಮಾಣ ಏನಂತ ಸತು ಅಂತೀವಿ ಕನ್ನಡದಲ್ಲಿ, ಸತು ಅಂತೀವಿ. ಇದರ ಅಂಶ ತುಂಬಾ ಹೆಚ್ಚಿದೆ. ಈ ಒಂದು ಪಾಲಕ್ ತಿನ್ನೋದ್ರಿಂದ ಏನಾಗ್ತದೆ, ನಾವು ಜಿಂಕ್ ಮಾತ್ರೆಗಳನ್ನ ತಗೊಳ್ಳದೇ ಬೇಕು, ನೈಸರ್ಗಿಕವಾದ ಜಿಂಕ್ ಅನ್ನ ಪಡಿಬಹುದು ನಾವು ಇಲ್ಲಿ ಸೊಪ್ಪನ್ನ ತಿನ್ನೋರ ಮುಖಾಂತರ. ಇನ್ನ ಈ ಪಾಲಕ್ ಬೇಸಾಯ ಮಾಡಬೇಕಾದ್ರೆ ಯಾವ ಭೂಮಿ ಚಲೋ ಅಂತಿರ್ತಾವೆ, ಎಂತ ಭೂಮಿ ಇರ್ಬೇಕು? ಪ್ರಮುಖವಾಗಿ ಒಳ್ಳೆ ಫಲವತ್ತಾದಂತ ಭೂಮಿ ಇರಬೇಕು, ಅಲ್ದೇನೆ ಅದು ನೀರು ಬಸ್ತು ಹೋಗುವಂತ ಭೂಮಿ ಇದ್ರೆ ಒಳ್ಳೆಯದು. ಇಲ್ದ್ರೆ ಕೊಳೆ ರೋಗ ಅದೆಲ್ಲ ಬರುತ್ತೆ. ನೀರು ಬಸ್ತು ಹೋಗುವಂತ ಭೂಮಿ ಇರಬೇಕು, ಆಮೇಲೆ ಫಲವತ್ತಾದ ಒಂದು ಭೂಮಿ ಇದ್ರೆ ತುಂಬಾ ಒಳ್ಳೆಯದು. ಈಗ ಗೋಡು ಮಣ್ಣು ಅಂತೀವಲ್ಲ, ಗೋಡು ಮಣ್ಣು ಆ ಮಣ್ಣು ತುಂಬಾ ಸೂಕ್ತವಾದಂತಹ ಮಣ್ಣು ಅಂತ ಹೇಳ್ಬೋದು. ಕಪ್ಪು ಮಣ್ಣಲ್ಲಿ ಅಷ್ಟು ಆಳವಾದ ಕಪ್ಪು ಮಣ್ಣಲ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ, ಆದ್ರೆ ಏನಾಗುತ್ತೆ, ನೀರು ನಿಂತರೆ ಏನಾಗುತ್ತೆ, ಕೊಳೆ ರೋಗ ಅದೆಲ್ಲ ಬರುತ್ತೆ. ಹಾಗಾಗಿ ಸೂಕ್ತವಾದದಂತ ನೀರು ಚೆನ್ನಾಗಿ ಬಸ್ತು ಹೋಗುವಂತ ಮಣ್ಣಿದ್ರೆ ತುಂಬಾ ಒಳ್ಳೆಯದಂತ ನನ್ನ ಅನಿಸಿಕೆ. ಇಲ್ಲಿ ಇದರ ಬೇಸಾಯ ಪ್ರಾರಂಭ ಮಾಡ್ಬೇಕಾದ್ರೆ ವರ್ಷದ ಯಾವ ತಿಂಗಳಲ್ಲಿ ಬೀಜ ಹಾಕಬಹುದು ನಾವು ಇದನ್ನ? ಇದನ್ನ ನಾವು ವರ್ಷದ ಎಲ್ಲಾ ಕಾಲದಲ್ಲಿ ಬೆಳಿಬಹುದು. ಈ ಮಾರ್ಕೆಟ್ನಾಗ ತಾವೆಲ್ಲ ನೋಡಿದ್ರಿ, ಪ್ರತಿಯೊಂದು ತಿಂಗಳಿನೊಳಗೆ ಕೂಡ ಇದು ಲಭ್ಯವಿರ್ತದೆ. ವರ್ಷದ ಎಲ್ಲಾ ಕಾಲದ ಕೂಡ ನಾವು ಬೆಳಿಬಹುದು. ಇಲ್ಲಿ ಏನಾದರೂ ಸುಧಾರಿತ ತಳಿಗಳು ಪಾಲಕ್ನಲ್ಲಿ ನೋಡ್ತಾ ಇರ್ತೀವಿ. ರಾಯಚೂರಲ್ಲಿ ಒಂದೇ ರೀತಿಯಾದಂತ ಪಾಲಕ್ ಇರ್ತದೆ. ಇಲ್ಲಿ ಕೆಲವೊಂದು ಸಣ್ಣದಾದಂತ ಗಿಡದಾದಂತ ಪಾಲಕ್ ಎಲೆಗಳು ಇರ್ತವೆ, ಕೆಲವೊಂದು ಭಯಂಕರ ಉದ್ದವಾದಂತ ಪಾಲಕ್ ಎಲೆಗಳನ್ನ ನೋಡ್ತಾ ಇರ್ತೀವಿ. ಇಲ್ಲಿ ತಳಿಗಳು ಯಾವ್ಯಾವ ಬರ್ತಾವಂತೀರಿ? ಇಲ್ಲಿ ಪ್ರಮುಖವಾಗಿ ನಮ್ಮ ರೈತರು ಏನಂತಂದ್ರೆ ಸ್ಥಳೀಯ ತಳಿಗಳನ್ನ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಅಲ್ದೇನೆ ವಿವಿಧ ನಮ್ಮ ಏನಂತಂದ್ರೆ ಕೃಷಿ ವಿಶ್ವವಿದ್ಯಾಲಯಗಳು ಮತ್ತು ಕೃಷಿಗೆ ಸಂಬಂಧಿಸಿದಂತಹ ಸರ್ಕಾರಿ ಸಂಸ್ಥೆಗಳು ಮತ್ತೆ ಪ್ರೈವೇಟ್ ಕಂಪ್ನಿಗಳು ಕೂಡ ಹಲವಾರು ತಳಿಗಳನ್ನ ಏನಂತ ಅಭಿವೃದ್ಧಿಪಡಿಸಿ ರೈತರಿಗಾಗಿ ಬಿಡುಗಡೆ ಮಾಡಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳು ಮಾಡಿರುವಂತ ಕೆಲವೊಂದು ತಳಿಗಳು, ಪೂಸಾ ಜ್ಯೋತಿ ಅಂತಿದೆ, ಪೂಸಾ ಭಾರತಿ ಅಂತಿದೆ, ಪೂಸಾ ಹರಿತ್ ಅಂತಿದೆ, ಅಲ್ದೇ ಆಲ್ ಗ್ರೀನ್ ಅಂತಂದು ಬಹಳಷ್ಟು ರೈತರು ಇದನ್ನೇ ಹಾಕ್ತಾರೆ. ಎಲೆಗಳು ದೊಡ್ಡ ಇರ್ತವೆ ಮತ್ತೆ ದಪ್ಪ ಆಗಿರ್ತದೆ, ಇಳುವರಿ ಕೂಡ ತುಂಬಾ ಹೆಚ್ಚು ಬರ್ತದೆ. ಸುಮಾರು 125 ಟನ್ ಪ್ರತಿ ಹೆಕ್ಟರ್ ನಿಂದ ಇಳುವರಿಯನ್ನು ನಾವು ಪಡೆಯಬಹುದು. ಆಲ್ ಗ್ರೀನ್ ತುಂಬಾ ಏನಂತಂದ್ರೆ ಪ್ರಸಿದ್ಧಿ ಆದಂತ ಒಂದು ತಳಿ. ಮತ್ತೆ ಅರ್ಕ ಅನುಪಮ ಅಂತಂದು ನಮ್ಮ ಭಾರತೀಯ ತೋಟಗಾರಿಕೆ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಿ ಮತ್ತು ರೈತರಿಗಾಗಿ ರಿಲೀಸ್ ಮಾಡಿದಂಥ ತಳಿ, ಇದು ಕೂಡ ತುಂಬ ಉತ್ತಮವಾದಂಥ ತಳಿ ಅಂತ ಹೇಳ್ಬೋದು. ಇದು ಕೂಡ ಮಧ್ಯಮ ಗಾತ್ರದ ಹಾಗೂ ದಪ್ಪದ ಎಲೆಗಳನ್ನ ಹೊಂದಿರುತ್ತದೆ, ಇದರಿಂದ ಇಳುವರಿ ಹೆಚ್ಚು ಬರ್ತದೆ. ಈಗ ಪೂಷಾ ಜ್ಯೋತಿ, ಪೂಷಾ ಭಾರತಿ, ಪೂಷಾ ಹರಿತ್, ಆಲ್ ಗ್ರೀನ್, ಅರ್ಕ ಅನುಪಮ, ಇವೆಲ್ಲ ತಳಿಗಳು ಐದು ತಳಿಗಳು ಬರ್ತವೆ, ಸುಧಾರಿತ ತಳಿಗಳು. ಇಲ್ಲಿ ರೈತರು ಸುಧಾರಿತ ತಳಿಗಳನ್ನು ಬೆಳೀತಾ ಇದ್ದಾರೆ ಅಂತ? ಬೆಳೀತಾ ಇದ್ದಾರೆ. ಸ್ಥಳೀಯವಾದಂತ ತಳಿಗಳು ಅದಾವ ಇದರಲ್ಲಿ? ಸ್ಥಳೀಯವಾದಂತ ತಳಿಗಳು ಇದಾವೆ, ಅಲ್ದೇನೆ ಈ ಸುಧಾರಿತ ತಳಿಗಳನ್ನು ಬೆಳಿ ಆಲ್ ಗ್ರೀನ್ ಅಂತ ಏನಿಲ್ಲ, ಇದು ತುಂಬಾ ಏನಂತಂದ್ರೆ ಪ್ರಸಿದ್ಧಿ ಆದಂತ ತಳಿ. ಭಾರತದಾದ್ಯಂತ ಇದೇನಂತಂದ್ರೆ ಈ ಒಂದು ತಳಿಯನ್ನು ಬೆಳೀತಾರೆ. ಅಲ್ದನೆ ಪೂಸಾ ಜ್ಯೋತಿ, ಪೂಸಾ ಭಾರತಿ, ಪೂಸಾ ಹರಿತ್ ಮತ್ತು ಅರ್ಕ ಅನುಭವ ಕೂಡ ಬೆಳೀತಾ ಇದ್ದಾರೆ ರಾಯಚೂರಿಗೆ. ಇಲ್ಲಿ ಪಾಲಕ್ ಅನ್ನ ಬಿತ್ತನೆ ಮಾಡಿದ ಮೇಲೆ ಇದರ ಕಟಾವು ಎಷ್ಟು ದಿವಸಕ್ಕೆ ಪ್ರಾರಂಭ ಆಗತ್ತಂತೀರಿ? ಎಷ್ಟು ದಿವಸದ ಒಂದು ಬೆಳೆ ಇದು? ಸುಮಾರು ನಾವೇನಂತಂದ್ರೆ 30-35 ದಿವಸಗಳಿಂದ ಮೊದಲೇ ಕಟಾವು ಪ್ರಾರಂಭವಾಗ್ತದೆ. ಸುಮಾರು ನಾವು 6-8 ಕಟಾವು ಕೂಡ ನಾವು ಮಾಡ್ಕೋಬಹುದು. ನಿರ್ವಹಣೆ ಚೆನ್ನಾಗಿ ಮಾಡಿದ್ರೆ ಇದೇನಂತಂದ್ರೆ ನಾವು 8-10 ಕಟಾವು ಕೂಡ ಮಾಡ್ಕೋಬಹುದು. ಅಂದ್ರೆ ಕೀಟ ಮತ್ತು ರೋಗಗಳ ನಿರ್ವಹಣೆ, ಗೊಬ್ಬರಗಳ ನಿರ್ವಹಣೆ, ಈ ಕಳೆಗಳ ನಿರ್ವಹಣೆ ಇವೆಲ್ಲ ಮಾಡಿದ್ರೆ ನಾವು 10 ಸಲ ನಾವು ಕಟಾವು ಮಾಡ್ಕೋಬಹುದು ಅಂತ ಹೇಳ್ಬೋದು. ಇನ್ನ 1 ಹೆಕ್ಟೇರ್ ಬೇಸಾಯವನ್ನ ಮಾಡ್ಬೇಕಾದ್ರೆ ಏನೇನು ಬೀಜ ಬೇಕು, ಎಷ್ಟು ಬೇಕಾಗ್ತದೆ, ಯಾವ ರೀತಿ ಇದನ್ನ ಬೇಸಾಯ ಪ್ರಾರಂಭ ಮಾಡ್ಬೇಕು ಸ್ವಲ್ಪ ಹೇಳ್ರಿ. ಗೊಬ್ಬರ ಹಾಕ್ಬೇಕಾ, ಎಷ್ಟು ಎಷ್ಟೆಷ್ಟು ಹಾಕ್ಬೇಕು? ಹೆಚ್ಚು ಇಳುವರಿ ನಾವೇನು ಬಯಸ್ತೀವಿ ಅಂತಂದ್ರೆ ಒಳ್ಳೆ ಏನಂತಂದ್ರೆ ಪೋಷಕಾಂಶಗಳನ್ನ ಕೊಡಬೇಕಾಗ್ತದೆ. ಈ ಪ್ರಮುಖವಾಗಿ ಪ್ರತಿ ಹೆಕ್ಟೇರ್ಗೆ 25 ಕಿಲೋಗ್ರಾಂ ಬೀಜ ಬೇಕಾಗ್ತದೆ. 25 ಕಿಲೋಗ್ರಾಂ ಬೀಜ ಅಲ್ದೇನೆ 20-25 ಟನ್ ಸಾವಯವ ಗೊಬ್ಬರ ಬೇಕಾಗುತ್ತೆ. ನಾವು ಹೆಚ್ಚು ಏನಂತಂದ್ರೆ ಇಳುವರಿ ಪಡೆಯೋದು ಇನ್ನೂ ಹೆಚ್ಚು ಸಾವಯವ ಗೊಬ್ಬರ ಹಾಕಿದ್ರೆ ತುಂಬಾ ಒಳ್ಳೆಯದು. ಹಿರಿಯ ಗೊಬ್ಬರನೂ ಹಾಕಬಹುದು. ಮತ್ತೆ 150 ಕಿಲೋಗ್ರಾಂನಷ್ಟು ಸಾರಜನಕ, 100 ಕಿಲೋಗ್ರಾಂನಷ್ಟು ರಂಜಕ ಮತ್ತು ಪೊಟ್ಯಾಶ್ ಬೇಕಾಗ್ತದೆ. 100 ಕಿಲೋಗ್ರಾಂ ರಂಜಕ, 100 ಕಿಲೋಗ್ರಾಂ ಪೊಟ್ಯಾಶ್ ಬೇಕಾಗ್ತದೆ. ಇದರಿಂದ ನಾವೆಂದು ಒಳ್ಳೆ ಇಳುವರಿನ ನಾವು ಪಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಬೀಜಗಳು ಸಣ್ಣದಾಗಿರ್ತವೆ, ಭೂಮಿ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕು, ಭೂಮಿ ಯಾವ ರೀತಿ ತಯಾರು ಮಾಡ್ಕೋಬೇಕಂತ ಹೇಳಿದ್ರೆ ಬಿತ್ತನೆಯನ್ನು ಮಾಡ್ಬೇಕಾರೆ ಭೂಮಿಯನ್ನ ಒಳ್ಳೆ ಏನಂತಂದ್ರೆ ಹದವಾಗಿ ಮಾಡ್ಕೋಬೇಕು. ಯಾಕಂದ್ರೆ ಬೀಜ ಸಣ್ಣದಿರೋದ್ರಿಂದ ಬಿತ್ತಿದ ಮೇಲೆ ಮೊಳಕೆ ಚೆನ್ನಾಗಿ ಬರ್ಬೇಕಂತಂದ್ರೆ ಮಣ್ಣು ಪುಡಿ ಪುಡಿ ಆಗಿರ್ಬೇಕು, ಅದ್ರ ಕುಂಟೆ ರಂಟೆ ಎಲ್ಲ ಹೊಡೆದು ಚೆನ್ನಾಗಿ ಹದ ಮಾಡ್ಕೋಬೇಕು. ನಂತರ 2-3 ಮೀಟರ್ ಅಗಲ, 1-2 ಮೀಟರ್ ಉದ್ದ ಇರುವಂತ ಏನಂತಂದ್ರೆ ಮಡಿಗಳನ್ನ ಮಾಡಿಕೊಂಡು ಆ ಮಡಿಗಳಲ್ಲಿ ಏನಂತಂದ್ರೆ ನಾವೇನು ಹೇಳಿದ್ವಲ್ಲ ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನ ಚೆನ್ನಾಗಿ ಬೆರೆಸಿ ನಂತರ 10 ಸೆಂಟಿಮೀಟರ್ ಸಾಲ, 10-15 ಸೆಂಟಿಮೀಟರ್ ಸಾಲುಗಳು ಮಾಡಿಕೊಂಡು ಅದರಲ್ಲಿ ಏನಂತ ನಾವು ಬಿತ್ತನೆ ಮಾಡ್ಕೋಬೇಕು. ಅಲ್ದನೆ ಈ ಮಣ್ಣು ಸ್ವಲ್ಪ ಹಸಿಯಾಗಿರಬೇಕು ಬಿತ್ತನೆ ಮಾಡ್ತಿರ್ಬೇಕಾದ್ರೆ. ನಂತರ ಏನಂತಂದ್ರೆ ಈ ಬೀಜಗಳು ಮೊಳಕೆ ಹೊಡೆಯೋ ತನಕ ಜಾಡಿ ತುಂತುರು ಜಾಡಿ ಅಂತ ಬರ್ತದೆ, ಅದರಿಂದ ನಾವು ನೀರು ಹಾಕಿದ್ರೆ ತುಂಬಾ ಒಳ್ಳೇದು. ಅಥವಾ ಸ್ಪ್ರಿಂಕ್ಲರ್ ಅಂತೀವಲ್ಲ, ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದ್ರೆ ಒಳ್ಳೇದು. ಅಥವಾ ಕೆಲವೊಬ್ರು ಡ್ರಿಪ್ ಇರಿಗೇಷನ್ ಕೂಡ ಮಾಡ್ತಾರೆ. ನಮ್ಮ ಒಂದು ವಿಶ್ವವಿದ್ಯಾಲಯದ ತೋಟಗಾರಿಕಾ ವಿಭಾಗದಲ್ಲಿ ನಾವು ಏನಂತಂದ್ರೆ ವಿದ್ಯಾರ್ಥಿಗಳಿಂದ ಒಂದು ಪ್ರಾತ್ಯಕ್ಷಿಕೆಯನ್ನು ಇಟ್ಟಿದ್ದೇವೆ. ಅದರಲ್ಲಿ ನಾವು ಡ್ರಿಪ್ ಇರಿಗೇಷನ್ ಮೂಲಕ ಒಳ್ಳೆ ಇಳುವರಿ ಬರ್ತದೆ. ಹನಿ ನೀರಾವರಿನ ನಾವು ಉಪಯೋಗಿಸಬಹುದು. ಇಲ್ಲಿ ಬೀಜಗಳು ಬಹಳ ಸಣ್ಣದಾಗಿರ್ತವೆ, ಬಹಳಷ್ಟು ಒಳಗೆ ಹೋಗ್ಬಿಟ್ರೆ ಮೊಳಕೆ ಬರೋದಿಲ್ಲ, ತುಂಬಾ ಆಳವಾಗಿ ಬಿತ್ತನೆ ಮಾಡಬಹುದು, ಮೇಲ್ ಬಿತ್ತನೆ ಮಾಡಬೇಕು. ಈ ಹನಿ ನೀರಾವರಿಯಿಂದ ಇನ್ನೊಂದು ಲಾಭ ಏನಂತಂದ್ರೆ ನೀರಿನ ಉಳಿತಾಯ ಬಹಳ ಆಗ್ತದೆ. 80-90% ಏನಂತಂದ್ರೆ ನೀರಿನ ಉಳಿತಾಯ ಆಗ್ತದೆ. ಅದರಿಂದ ನೀವೇನಂತಂದ್ರೆ 1 ಎಕರೆ ಮಾಡೋರು 4 ಎಕರೆನ ಬೇಸಾಯ ಬಾವಿಯಾದಿದ್ದವರು ಬೇಸಾಯ ಮಾಡ್ಕೋಬಹುದು. ಅಂದ್ರೆ ಇಲ್ಲಿ ಪಾಲಕ್ ಬಿತ್ತನೆಯ ನಂತರ ನೀರಾವರಿ, ನೀರು ನಿರ್ವಹಣೆ ಇರ್ಬೋದು, ಕಳೆ ನಿರ್ವಹಣೆ ಹೇಗೆ ಅಂತೀರಿ? ಯಾಕಂದ್ರೆ ಭಯಂಕರ ಬೆಳೀತದೆ ಇದು ಪಾಲಕ್. ಹೌದು, ಬೀಜಗಳು ಮೊಳಕೆ ಹಿಡಿದ ನಂತರ 4-5 ದಿನಗಳಿಗೊಮ್ಮೆ ನೀರು ಹಾಯಿಸ್ತಾ ಇರಬೇಕು. ಮಡಿಗಳಲ್ಲಿ ಏನಂತಂದ್ರೆ ಕಳೆಗಳು ಬೆಳೆದಂತೆ ಕಾಳಜಿ ವಹಿಸಬೇಕು. ಬಿತ್ತನೆ ಮಾಡಿದ ತಕ್ಷಣ ಏನಂತಂದ್ರೆ ನಾವು ಏನಂತೀವಿ ಪೆಂಡಿ ಮೆಥಲಿನ್ ಅಂತ ಬರುತ್ತಲ್ಲ, 2.5 ಮಿಲಿಲೀಟರ್ನಷ್ಟು ಪ್ರತಿ ಲೀಟರ್ ನೀರಿಗೆ ಹಾಕಿ ಅವತ್ತೇ ಬಿತ್ತನೆ ಮಾಡಿದ ದಿವಸನೇ ಏನಂತ ನಾವು ಸ್ಪ್ರೇ ಮಾಡಿದರೆ ಆದಷ್ಟು ಕಳೆಗಳು ಏನಂತಂದ್ರೆ ನಾವು ನಿಯಂತ್ರಣ ಮಾಡಬಹುದು. ಪಾಲಕ್ ಅಂದ್ರೆ ವಿಶೇಷವಾಗಿ ಇದನ್ನ ನೇರವಾಗಿ ಎಲೆಯನ್ನ ಎಲ್ಲರೂ ಸೊಪ್ಪಾಗಿ ಬಳಸ್ತಿರ್ತಾರೆ. ಆದಷ್ಟು ಇಲ್ಲಿ ಕೀಟನಾಶಕಗಳನ್ನ ಮತ್ತು ರೋಗನಾಶಕಗಳನ್ನ ಕಡಿಮೆ, ಕೀಟ ರೋಗನಾಶಕಗಳನ್ನ ಬಳಸದೇ ಇರೋದು ಒಳ್ಳೇದೇ. ಏನಾದರೂ ನೈಸರ್ಗಿಕವಾಗಿ ಸಿಗ್ತಕ್ಕಂತ ಬೇವಿನ ಮೂಲದ ಕೀಟನಾಶಕ ಇರ್ಬೋದು ಅಥವಾ ಪ್ರಾಣಿಜನ್ಯ ರೋಗನಾಶಕಗಳು ಅಥವಾ ಕೀಟನಾಶಕಗಳನ್ನು ಬಳಸ್ತಕ್ಕಂತ ಒಂದು ಇದಕ್ಕೆ ಹೋಗ್ಬೇಕು ರೈತರಲ್ಲಿ. ಮುಖ್ಯವಾಗಿ ಪಾಲಕ್ನಲ್ಲಿ ಏನು ಕೀಟಗಳು ಏನು ಬರ್ತಾವ ಅಂತೀರಿ? ಪ್ರಮುಖವಾಗಿ ಅಂತಂದ್ರೆ ಹೇನು ಮತ್ತು ಎಲೆ ತಿನ್ನುವ ಹುಳುಗಳು ಕಾಟ ಇರ್ತದೆ. ಇದ್ರ ನಿಯಂತ್ರಣಕ್ಕಾಗಿ ನಾವೇನಂತರ ಬೇವಿನ ಬೀಜದ ಕಷಾಯ ಅಂತ ನಾವೇನು ಬಳಸ್ತೀವಲ್ಲ ರೈತರು, ಬೇವಿನ ಬೀಜದ ಕಷಾಯನ್ನು ನಾವು ಸಿಂಪಡಣೆ ಮಾಡೋದು ಒಳ್ಳೆಯದು. ಅಲ್ಲದ ಪಂಚಗವ್ಯ ಮತ್ತು ಜೀವಾಮೃತ ಇಂಥವುಡ್ರೇನಂತ ಸ್ಪ್ರೇ ಮಾಡೋದ್ರಿಂದ ನಾವೇನಂತಂದ್ರೆ ಸಾಕಷ್ಟು ಈ ಕೀಟ ಮತ್ತು ರೋಗಗಳನ್ನ ನಾವು ನಿಯಂತ್ರಣ ಮಾಡ್ಕೋಬಹುದು. ಅಲ್ದೇ ಒಂದು ವೇಳೆ ತಾವು ಕೆಮಿಕಲ್ ಏನಾದ್ರೂ ಸ್ಪ್ರೇಯಿಂಗ್ ಮಾಡಿ ಹೆಚ್ಚು ಬಾಧೆ ಕಂಡು ಬಂದ್ರೆ 2 ಮಿಲಿಲೀಟರ್ ಮೆಲಾಥಿಯನ್ ಅಥವಾ 4 ಗ್ರಾಂ ಕಾರ್ಬರಿಲ್ ಪ್ರತಿ ಲೀಟರ್ನಲ್ಲಿ ನೀರಿನಲ್ಲಿ ಬೆರೆಸಿ ನಾವೇನಂತಂದ್ರೆ ಸಿಂಪಡಣೆ ಮಾಡಬೇಕು. ಪ್ರಮುಖವಾಗಿ ರೋಗಗಳಂತಂದ್ರೆ ಎಲೆ ಚುಕ್ಕ ರೋಗ ಬರ್ತದೆ ಮತ್ತು ಬೂಜು ತುಪ್ಪಟ್ಟು ರೋಗ ಅಂತ ಬರ್ತದೆ. ಅದು ಈ ರೋಗಗಳು ಕಂಡು ಬಂದಾಗ 2 ಗ್ರಾಂ ಮ್ಯಾಂಕೋಜಬ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು. ಒಂದು ವೇಳೆ ಇದೇ ರೋಗ ಮತ್ತೇನಾದರೂ ಕಂಡು ಬಂದರೆ ಮತ್ತೆ ಇದನ್ನ ಸೇಮ್ ಏನಂತಂದ್ರೆ ಮ್ಯಾಂಕೋಜಬ್ 2 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಮತ್ತೊಮ್ಮೆ ಸಿಂಪಡಣೆ ಕೈಗೊಳ್ಳಬೇಕು. ಇದರಿಂದ ನಾವು ಈ ಕೀಟ ಮತ್ತು ರೋಗಗಳಿಂದ ಮುಕ್ತವಾಗ್ತೀವಿ. ಹೆಚ್ಚಾಗಿ ಏನಂತಂದ್ರೆ ಈ ಬೇವಿನ ಬೀಜದ ಕಷಾಯನ ಮಾಡಿಕೊಂಡು ರೈತರು ಉಪಯೋಗಿಸೋದು ತುಂಬಾ ಒಳ್ಳೇದಂತ ನನ್ನ ಅಭಿಪ್ರಾಯ. ಬೇವಿನ ಬೀಜದ ಕಷಾಯ ಇರಬಹುದು, ಈಗ ಹುಳಿ ಮಜ್ಜಿಗೆಯನ್ನು ಉಪಯೋಗ ಮಾಡ್ತಾರೆ ರೈತರು, ಕೆಲವೊಮ್ಮೆ ಜೀವಾಮೃತ ಸಿಂಪರಣೆ ಮಾಡ್ತಾರೆ, ಬೆಳೆಗೂ ಹಾಕ್ತಿರ್ತಾರೆ, ಅದನ್ನು ಮಾಡಬಹುದು. ಅಂದ್ರೆ ಒಟ್ಟಾರೆ ರೋಗ ನಿರೋಧಕ ಶಕ್ತಿಯನ್ನು ಎರೆಗೊಬ್ಬರ ಎರೆಹುಳು ಗೊಬ್ಬರ ಹಾಕುವ ಮುಖಾಂತರ ಇದನ್ನು ಮಾಡ್ಕೋಬಹುದು. ಎರೆಜಲ ಅಂತ ಬರುತ್ತೆ, ಎರೆಜಲ ಕೂಡ ನಾವು ಸಿಂಪರಣೆಯನ್ನು ಮಾಡಿಕೊಂಡ್ರೆ ಒಳ್ಳೆ ಒಂದು ಬೆಳೆಯನ್ನ ನಾವು ಪಡ್ಲಿಕ್ಕೆ. ಅದಷ್ಟು ಒಂದು ವಿಚಾರ ಅಂತಂದ್ರೆ ಇಲ್ಲಿ ರಾಸಾಯನಿಕಗಳನ್ನ ಅತಿಯಾಗಿ ಬಳಸಬಹುದು, ಯಾಕಂದ್ರೆ ನೇರವಾಗಿ ಎಲ್ಲ ತಿಂತಾ ಇರೋದ್ರಿಂದ ರಾಸಾಯನಿಕವನ್ನ ಬಳಸೋದನ್ನ ಕಡಿಮೆ ಮಾಡಬಹುದು ಅಂತಂದ್ರೆ ಹೇಳ್ಬೋದು. ಇನ್ನ ಪಾಲಕ್ ಬಿತ್ತನೆ ಮಾಡಿದ ನಂತರ ಎಷ್ಟು ದಿನಗಳಲ್ಲಿ ಇದು ಕಟಾವಿ ಬರ್ತದಂತೀರಿ, ಮತ್ತು ಕಟಾವು ಮಾಡತಕ್ಕಂತ ವಿಧಾನ ಇರಬಹುದು, ಆಮೇಲೆ ಒಂದು ಕಟಾವ್ ಆದ್ಮೇಲೆ ಇನ್ನೊಂದು ಕಟಾವಿಗೆ ಎಷ್ಟು ದಿವಸ ಅಂತರ ಇಟ್ಟುಕೊಂಡು ಕಟಾವ್ ಮಾಡೋದು ಒಳ್ಳೇದಂತೀರಿ, ಹೇಗಿಲ್ಲ? ಬಿತ್ತಿದ ಸುಮಾರು 30-40 ದಿನಗಳಿಗೆ ಏನಂತಂದ್ರೆ ಮೊದಲನೇ ಕಟಾವನ್ನು ನಾವು ಮಾಡಬಹುದು. ನಂತರದ ಕಟಾವುಗಳನ್ನ ನಾವು 25-30 ದಿನಗಳೊಳಗೆ ನಾವು ಅಂತರದಾಗ ಮಾಡ್ಕೋಬಹುದು. ಸುಮಾರು ನಾವು ಇದನ್ನು ಕೂಡ ಸುಮಾರು 6-10 ಏನು ಕಟಾವುಗಳನ್ನ ಕೂಡ ಮಾಡ್ಕೋಬಹುದು. 6-10 ಕಟಾವು ಮಾಡ್ಕೋಬಹುದು ಅಂದ್ರೆ ಅದ್ರ ನಿರ್ವಹಣೆ ಮೇಲೆ ಹೋಗ್ತದೆ ನೋಡ್ರಿ. ಚೆನ್ನಾಗಿ ನಿರ್ವಹಣೆ ಮಾಡಿದ್ರೆ 10 ಕಟಾವು ಕೂಡ ನಾವು ಮಾಡ್ಕೋಬಹುದು. ಗಿಡಗಳನ್ನ ಕೀಳುವಂತ ಏನು ಬರೋದಿಲ್ಲ, ಬರೀ ಕೈಯಿಂದನ ಅದನ್ನ ಕಟಾವು ಮಾಡ್ಕೊಂಡ್ಬಿಟ್ಟು ಮತ್ತೆ ಕೊಯ್ಯೋದಷ್ಟೇ, ಚಿಗುರು ಬರ್ತದೆ 25-30 ದಿವಸಕ್ಕೆ ಮತ್ತೊಂದ್ಸಲ ಕಟಾವು ಮಾಡ್ಕೋಬಹುದು. ಬಿತ್ತನೆ ಮಾಡ ಪ್ರತಿ ಸಲ ಬಿತ್ತನೆ ಮಾಡೋದು ಕೂಡ ನಾವು ಏನಂತಂದ್ರೆ ಕಡಿಮೆ ಮಾಡ್ಕೋಬಹುದು. ಈಗ ನೋಡ್ತಾ ಇರ್ತೀವಿ ನಾವು ಇಲ್ಲೇ ರೈತರು ಒಂದು ಕಟಾವ್ ಆದ್ಕೂ ಅದಕ್ಕೆ ಜಗ್ಗಿ ಯೂರಿಯಾ ಗೊಬ್ಬರ ಹೋಗೋದು ಬಿಡ್ತಾರೆ, ಯೂರಿಯಾ ಗೊಬ್ಬರ ಹೋಗೋದು ನೀರ್ ಬಿಟ್ಟು ಬಿಡ್ತಾರೆ, ಮತ್ತೆ ಅದು ಚಿಗುರು ಬಂದ್ಬಿಡ್ತು, ಜಾಸ್ತಿ ಚಿಗುರು ಆದ್ರೆ ಅದು ರುಚಿ ಇರೋದು, ರುಚಿ ಇರೋದಿಲ್ಲ, ಆಮೇಲೆ ಅದು ಬೇಗ ಕೊಳತು ಬಿಡ್ತದೆ, ಕೊಳತು ಬಿಡ್ತದೆ. ಒಂದ್ ದಿವಸ ನೀವು ಶಿವಡನ್ನ ಮನೆಯಲ್ಲಿ ತಂದಿಟ್ಟಾಗ ಮನೆಯಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಅಂತ ಪದ್ಧತಿಯನ್ನು ಬಿಟ್ಟು ಸಾವಯವದ್ದೇನಂತಂದ್ರೆ ಹೆಚ್ಚಿನ ಗಮನ ಕೊಡೋದು ಒಳ್ಳೇದಂತ ನಮ್ಮ ಅನಿಸಿಕೆ. ಇಲ್ಲಿ ಹೆಚ್ಚಿನ ಒಂದು ಉತ್ಪಾದನೆ ಆದಾಗ ಮಾರುಕಟ್ಟೆಯಲ್ಲಿ ಬೇಡಿಕೆ ಇಲ್ಲಪ್ಪ ಪಾಲಕ್ ಅಂದಾಗ ಏನಿದನ್ನ ಕಟಾವ್ ಮಾಡಿ ಒಣಗಿಸಿ ಏನಾರ ಮಾಡಬಹುದಾ? ಹೇಗೆ ಇಲ್ಲೆಲ್ಲ ಮಾಡಲಿ ಈ ಎಲೆಗಳನ್ನ ಏನಂತ ಡ್ರೈ ಮಾಡಿಬಿಟ್ಟು ಏನಂತಂದ್ರೆ ನಮ್ಮ ಭಾಗದಲ್ಲಿ ಹೇಗಿದ್ರು ಬಿಸಿಲು ಜಾಸ್ತಿ, ಬಿಸಿಲು ಜಾಸ್ತಿ, ಒಂದ್ ದಿವಸ ಏನಂತಂದ್ರೆ ಬಿಸಿಲಿನಲ್ಲಿ ಹಾಕಿಬಿಟ್ಟು ಅಥವಾ ನೆರಳಲ್ಲಿ ನಾವು ಏನಂತಂದ್ರೆ ಒಣಗಿಸಿ ಅದನ್ನ ಏನಂತಂದ್ರೆ ನಾವು ಮಾರಾಟ ಮಾಡ್ಲಿಕ್ಕೂ ಕೂಡ ಸಾಧ್ಯ ಇದೆ. ಬೇರೆ ಬೇರೆ ಕಂಪ್ನಿಗಳ ಜೊತೆ ಟೈಅಪ್ ಮಾಡ್ಕೋಬಹುದು, ಅಥವಾ ಓನ್ ಏನಂತಂದ್ರೆ ರೈತರು ಎಲ್ಲ ಸೇರ್ಕೊಂಡ್ಬಿಟ್ಟು ಒಂದ್ ಏನಾದ್ರು ಪ್ಯಾಕೇಜಿಂಗ್ ಮಾಡಿ ಮಾರಾಟ ಮಾಡಿದ್ರು ಕೂಡ ಸಾಧ್ಯ ಇದೆ. ಈಗ ಆಲ್ರೆಡಿ ತಮಗೆ ಗೊತ್ತಿದ್ದಂಗೆ ಸಾಕಷ್ಟು ಕಂಪ್ನಿಗಳು ಕೂಡ ಈ ಮೆಂತೆ, ಕೊತ್ತಂಬರಿ, ಆಮೇಲೆ ಪಾಲಕ್, ವಿಶೇಷವಾಗಿ ಪುಂಡಿ ಪಲ್ಲೆ, ಪುಂಡಿ ಪಲ್ಲೆ, ಕೊತ್ತಂಬರಿ, ಪಾಲಕ್ ಮೊದಲು ಬಳಕೆ ಹಾಕೋದಂತಿದ್ರು, ಗಡಿಗೆಯೊಳಗೆಲ್ಲ ಹಾಕಿಡ್ತಿದ್ರು. ಅದೆಲ್ಲ ಈಗ ಹೋಗಿಬಿಟ್ಟಿದೆ, ಏನಂತ ಮಾರ್ಕೆಟ್ನಾಗ ಸಿಗ್ತದೆ ರೆಡಿ ಸಿಗ್ತದೆ ಅಂತ. ಇದ್ರೊಳಗೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಇವೆಲ್ಲ ಪ್ಯಾಕೆಟ್ನಾಗ ಮಾಡಿ ರೆಡಿ ಇದ್ದು ಸಿಗ್ತಾವ, ತರ್ತೀವಿ ನಾವು ತಿಂತೀವಿ, ಮನೆಯಲ್ಲಿ ಮಾಡ್ಕೊಳ್ಳೋದಿಲ್ಲ. ಇದನ್ನ ಮನೆಯಲ್ಲಿ ಮಾಡ್ಕೋಬಹುದು. ನಾವು ಮಾರಾಟ ಕೂಡ ಸಣ್ಣ ಸಣ್ಣ ಪ್ಯಾಕೇಜಿಂಗ್ ಮಾಡಿ ಮಾರಾಟ ಮಾಡಿದ್ರು ಕೂಡ ಅದರಿಂದ ನಾವು ಏನಂತಂದ್ರೆ ಈ ರೀತಿ ಬೆಲೆಯಲ್ಲಿ ಏನಾದ್ರು ವ್ಯತ್ಯಾಸ ಆಗೋದನ್ನ, ಲಾಭ ಕಡಿಮೆ ಆಗೋದನ್ನ ನಾವು ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ಬೋದು. ಈಗ ನೋಡ್ರಿ ಪಂಪಣ್ಣ ಅವರೇ, ಮುಖ್ಯವಾಗಿ ಇತ್ತೀಚೆಗೆ ಏನಾಗ್ತದೆ, ಸೊಪ್ಪಿನ ತರಕಾರಿಗಳಿಗೆ ಸಾಕಷ್ಟು ಬೇಡಿಕೆ ಬರ್ತಾ ಇದೆ. ಅಂದ್ರೆ ಜನ ಬಯಸೋದು ಸಾವಯವ ರೀತಿ ಒಳಗೆ ಬೆಳೆದ್ರೆ ಒಳ್ಳೆ ಡಿಮಾಂಡ್ ಇದೆ, ತಗೊಂಡ್ ಬಂದು ಹೋಗ್ತಾರೆ. ಇತ್ತೀಚೆಗೆ ಅದ್ರ ಬಗ್ಗೆ ರೈತರು ಜಾಸ್ತಿ ಒಂದು ಕಾಳಜಿ ತಗೋಬೇಕು ಸಾವಯವ ರೀತಿ ಒಳಗೆ ಬೆಳೆದ ಸಾವಯವ. ಆಮೇಲೆ ನಾವು ನೋಡ್ತಾ ಇದ್ದೀವಿ, ತಾವು ತಜ್ಞರಾಗಿ ರೈತರಿಗೆ ಈಗ ಕೀಟನಾಶಕವನ್ನ ಇವತ್ತು ಸಿಂಪರಣೆ ಮಾಡ್ತಿದ್ದಾರೆ, ನಾಳೆನೇ ಅದನ್ನ ಮಾರುಕಟ್ಟೆ ತಂದು ಬಿಡ್ತಾರೆ. ಆ ರೀತಿ ಮಾಡಬಾರ್ದು. ಸುಮಾರು ಏನಂತಂದ್ರೆ 15 ದಿವಸದವರೆಗೆ ಮಾರಾಟ ಮಾಡಬಾರ್ದು ಅಂತ ನನ್ನ ಒಂದು ಸಲಹೆ. ಇದರಿಂದ ಏನಾಗ್ತದ, ಈ ನಮ್ಮ ಬೇರೆ ಬೇರೆ ರೋಗಗಳು ಜನರಿಗೆ ಬರೋದನ್ನ ನಾವು ತಡೆಗಟ್ಟ, ಕ್ಯಾನ್ಸರ್ ಬರ್ತದೆ ಕೆಲವೊಬ್ಬರಿಗೆ, ಕೀಟನಾಶಕ ತಿನ್ನೋದ್ರಿಂದ ಆ ಕಡೆ ನೋಡಿ ಪಂಜಾಬ್ ಹರಿಯಾಣ ಕ್ಯಾನ್ಸರ್ ಡಯಾಬಿಟಿಸ್ ಎಲ್ಲ ಜಾಸ್ತಿ ಆಗ್ತದೆ, ಎಲ್ಲ ರೋಗಗಳು ಬರ್ತಾ ಇರೋದು ಅದರಿಂದನೇ. ಆದ್ರಿಂದ ಆದಷ್ಟು ತಾವು ಸಾವಯವ ಏನ ಬೇಸಾಯದ ಕಡೆ ಹೆಚ್ಚು ಇಂತಹ ಬೆಳೆಗಳನ್ನ, ವಿಶೇಷವಾಗಿ ತರಕಾರಿ ಬೆಳೆಗಳನ್ನ ನಾವು ನೇರವಾಗಿ ತಿಂತಿರ್ತೀವಿ, ನೇರವಾಗಿ ತಿಂತಾ ಇರೋದ್ರಿಂದ ಯಾವುದೇ ಕಾಯಿಗಳಿರ್ಬೋದು, ಕಾಯಿಪಲ್ಯಗಳು, ಸೊಪ್ಪಿನ ತರಕಾರಿಗಳು, ಈ ರಾಸಾಯನಿಕವನ್ನ ಬಳಸಲಿ ಸಾವ ರೀತಿಯೊಳಗೆ ನಿರೋಧಕ ತಳಿಗಳನ್ನ ಒಂದು ಬಳಸೋದು ಪ್ರಮುಖವಾಗಿ. ಆಮೇಲೆ ಏನಂತಂದ್ರೆ ಇಂತ ರಾಸಾಯನಿಕಗಳನ್ನು ಬಳಸದೆ ಸಾವಯವ ಕೃಷಿಯನ್ನು ಮಾಡಿಕೊಂಡು ಹೆಚ್ಚಿನ ಏನಂತಂದ್ರೆ ಇಳುವರಿಯನ್ನ ಪಡೆದು ಲಾಭವನ್ನು ಕೂಡ ಪಡಿಬಹುದು, ಮತ್ತೆ ಜನರಿಗೂ ಕೂಡ ಒಳ್ಳೇದಾಗದನ್ನ ನಾವು ನೋಡಬೇಕಾಗ್ತದೆ. ಬರೀ ನಮ್ಮ ಲಾಭದ ಒಂದು ಉದ್ದೇಶದಿಂದ ಮಾಡಿದ್ರಲ್ಲ, ಜನರ ಆರೋಗ್ಯ ಕೂಡ ನಮ್ಮದೇ ಒಂದೇನು ಕೆಲಸ ಅಂತಂದು ನಾವು ತಿಳ್ಕೊಂಡು ನಾವು ಬೇಸಾಯ ಮಾಡಬೇಕಾಗ್ತದೆ ನೋಡ್ರಿ. ಒಳ್ಳೇದು ಡಾಕ್ಟರ್ ವೈ ಪಂಪಣ್ಣ ಅವರೇ, ಇದುವರೆಗೂ ಈ ಪಾಲಕ್ ಬೇಸಾಯದ ಪದ್ಧತಿ ಜೊತೆಗೆ ಹೇಗೆ ತಳಿಗಳಾದವೆ ಮತ್ತು ಯಾವ ರೀತಿ ಬೇಸಾಯ ಮಾಡಬೇಕಂತಕ್ಕಂಥ ವಿಚಾರವನ್ನು ತಿಳಿಸಿಕೊಟ್ಟು ರೈತರಿಗೆ, ಪಾಲಕನ್ನು ಬೆಳೆಯುವಂಥ ರೈತ ಬಾಂಧವರು ಕೆಲವೊಂದು ವಿಷಯವನ್ನು ಗಮನಿಸಬೇಕು. ಏನಂತಂದರೆ, ಅತಿಯಾದ ರಾಸಾಯನಿಕವನ್ನು ಇಲ್ಲಿ ಬಳಸಬಾರ್ದು, ಅತಿಯಾದ ವಿಷಕಾರಿ ಕೀಟನಾಶಕ ರೋಗನಾಶಕಗಳನ್ನು ದಯವಿಟ್ಟು ರೈತರು ಬಳಸಬಾರ್ದು, ಜೊತೆಗೆ ಕೀಟನಾಶಕ ರೋಗನಾಶಕವನ್ನು ಸಿಂಪರಣೆ ಮಾಡಿದ ಮರುದಿವಸವೇ ಮಾರುಕಟ್ಟೆಗೆ ತರ್ತಕ್ಕಂಥ ಪ್ರಮೇಯ ರೈತರಲ್ಲಿ ಬೆಳೀತಾ ಇದೆ. ಮಾರಾಟಗಾರರು ಅಥವಾ ಬೆಳೆದಂಥವರು ಅದನ್ನು ಮಾಡಬಾರ್ದು, ಕನಿಷ್ಠ 10-12 ದಿವಸ ಆದಮೇಲೆ ಅದನ್ನು ಕಟಾವು ಮಾಡಿ ಮಾರುಕಟ್ಟೆ ತರಬೇಕು, ಆದಷ್ಟು ಸಾವಯವ ರೀತಿಯೊಳಗೆ ಈ ಸೊಪ್ಪು ತರಕಾರಿಗಳನ್ನು ರೈತರು ಬೆಳೀಲಿಕ್ಕೆ ಪ್ರಯತ್ನವನ್ನು ಮಾಡಿದರೆ ಖಂಡಿತ ಎಲ್ಲರ ಆರೋಗ್ಯ ಸುಧಾರಣೆ ಆಗುತ್ತೆ, ಜೊತೆಗೆ ಒಳ್ಳೆಯ ಗುಣಮಟ್ಟದ ಉತ್ಪಾದನೆಯನ್ನು ಸಹ ಪಡೀಲಿಕ್ಕೆ ಸಾಧ್ಯತೆ ಇದೆ. ರೈತರು ಇಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಪಾಲಕ್ ಸೊಪ್ಪಿನ ಬೇಸಾಯ ಕುರಿತು ಡಾಕ್ಟರ್ ವೈ ಪಂಪಣ್ಣ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. ಡಾಲ್ಮಿಯಾ ಸಿಮೆಂಟ್ ತಂದಿದೆ ಎವ್ರಿ ಹೋಮ್ ಹ್ಯಾಪಿ ಆಫರ್. ಡಾಲ್ಮಿಯಾ DSP ಸಿಮೆಂಟ್ ಖರೀದಿಸಿ ಮತ್ತು ಬಹಳಷ್ಟು ಗಿಫ್ಟ್ ಗೆಲ್ಲಿರಿ, ಅಂದ್ರೆ ಮನೆ ತುಂಬಾ ಸಂತೋಷ. ಫಾರ್ ಮೋರ್ ಇನ್ಫೋ ಕಾಲ್ 1800-2020. ಪ್ರಕಟಣೆಯ ನಂತರ ಇದೀಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ರೈತ ಬಾಂಧವರು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ತೊಗರಿ ಬೆಳೆ ರಾಶಿಯಾದ ನಂತರ ಆ ಭೂಮಿಯನ್ನು ಮಾಗಿ ಉಳುಮೆಯನ್ನು ಮಾಡಬೇಕು. ಇದರಿಂದಾಗಿ ಭೂಮಿಯಲ್ಲಿರುವ ಕೋಶ ವ್ಯವಸ್ಥೆಯಲ್ಲಿರುವ ಕೀಟಗಳನ್ನು ನಿರ್ವಹಣೆ ಮಾಡಬಹುದು. ಜೊತೆಗೆ ರೈತ ಬಾಂಧವರು ಹಿಂಗಾರು ಬೆಳೆ ಕಟಾವಾದ ನಂತರ ಕಡ್ಡಾಯವಾಗಿ ಮಾಗಿ ಉಳುಮೆಯನ್ನು ಮಾಡಿಸಬೇಕು. ಹಿಂಗಾರಿ ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ರೈತ ಬಾಂಧವರು ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು ಅಥವಾ 2 ಮೆಟರಿಜಿಯಂ ಅನಿಸೋಪ್ಲಿಯೆ ಅಥವಾ 2 ಮೆಟರಿಜಿಯಂ ರಿಲೇ ಜೈವಿಕ ಶಿಲೀಂಧ್ರ ಕೀಟನಾಶಕಗಳನ್ನು ಅಥವಾ 0.4 ಇಮಾಮೆಕ್ವಿನ್ ಬೆಂಜೋಯೇಟ್ 5 SG ಅಥವಾ 0.25 ml ಕ್ಲೋರಾನೆಂಟ್ರಿನಲ್ಲಿ ಪ್ರೋಲನ್ನು 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯದಲ್ಲಿ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೇ ನೀರನ್ನು ಒದಗಿಸಬೇಕು. ಭತ್ತವನ್ನು ನಾಟಿ ಮಾಡುವ ಪೂರ್ವದಲ್ಲಿ ರೈತ ಬಾಂಧವರು ಭತ್ತದ ಸಸಿಯ ಬೇರುಗಳನ್ನು ಅಜಿಸ್ಪಿರಿಲಮ್ ಅಣುಜೀವಿ ಗೊಬ್ಬರದ ದ್ರಾವಣದಲ್ಲಿ 15-20 ಕಾಲ ಅದ್ದಿ ನಾಟಿ ಮಾಡುವುದರಿಂದ ಭತ್ತಕ್ಕೆ ಶಿಫಾರಸು ಮಾಡಿದ ಸಾರಜನಕದ 25% ಕಡಿಮೆ ಮಾಡಬಹುದು. ಭತ್ತ ನಾಟಿ ಮಾಡಿದ 3-6 ವಾರಗಳ ನಂತರ ಮತ್ತೆ ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇದರಿಂದ ಮಾವಿನಲ್ಲಿ ಇಳುವರಿಯನ್ನು ಹೆಚ್ಚಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡ್ಕೋಬಹುದು. ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ರೈತ ಬಾಂಧವರು ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು. ಮುಖ್ಯವಾಗಿ ಹೆಚ್ಚು ಗಾಳಿಯಾಡದಂತೆ ರೈತ ಬಾಂಧವರು ಜಾನುವಾರುಗಳನ್ನು ನೋಡ್ಕೋಬೇಕು. ಜೊತೆಗೆ ಸಮತೋಲನ ಆಹಾರವನ್ನು ಕೊಡುವುದು ಮುಖ್ಯವಾಗಿರುತ್ತದೆ. ಒಣಮೇವು, ಹಸಿರು ಮೇವು ಮತ್ತು ದಾಣಿ ಮಿಶ್ರಣವನ್ನು ತಿನ್ನಿಸುವುದರಿಂದ ಜಾನುವಾರುಗಳ ಹಾಲಿನ ಉತ್ಪಾದನೆ ಸಾಮರ್ಥ್ಯ ಹೆಚ್ಚಾಗ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಇನ್ನು ಹೆಚ್ಚಿನ ಮಾಹಿತಿ ನಿಮಗೇನಾದರೂ ಬೇಕಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಅಥವಾ ಕೃಷಿ ಇಲಾಖೆಯ ಅಧಿಕಾರಿಗಳನ್ನು ಭೇಟಿಯಾಗ್ಬೋದು. ಮತ್ತು ನಾಳೆ ಭೇಟಿಯಾಗೋಣಲ್ಲ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಜೊತೆ. ಪಡೆಯಿರಿ 2 ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಪಡೆಯಿರಿ 2 ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ, ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. ನಿವೃತ್ತ IAS ಅಧಿಕಾರಿ ಚಿರಂಜೀವಿ ಸಿಂಗ್. ಗುರುನಾನಕ್ ಅವರು ಹೇಳಿದ್ರು, ಸೋ ಕ್ಯೋ ಮಂದಾ ಆಖಿಯೇ ಜಿತ್ ಚಮ್ಮೇ ರಾಜಾನ್. ರಾಜರಿಗೆ ಜನ್ಮ ಕೊಡೋ ಅವರಿಗೆ ನಾವು ಯಾಕೆ ಹೇ ದೃಷ್ಟಿಯಿಂದ ಪರಿಗಣಿಸುತ್ತೇವೆ? ಹೆಣ್ಣು ಭ್ರೂಣ ಹತ್ಯೆ ಮಹಾಪಾಪ. ಈ ಪಾಪವನ್ನ ನಿಷೇಧಿಸಿ ಖಂಡಿಸಿ, ಭ್ರೂಣ ಹತ್ಯೆ ನಿಲ್ಲಿಸಿ, ಸಮಾಜವನ್ನು ಉಳಿಸಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಕೇಳೋಣ ದೇವದುರ್ಗ ತಾಲೂಕಿನ ಮಸರಕಲ್ ಗ್ರಾಮದ ಕೊಪ್ಪರ ಈರಣ್ಣ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು. ದೇವರು ನೀ ನಮ್ಮ ದೇಹದ ವಾಸನೆ ಬಿಡಿಸಮ್ಮ, ದೇವರು ನೀ ನಮ್ಮ ವಾಸನೆ ಬಿಡಿಸಮ್ಮ, ದೇವರು ನೀ ನಮ್ಮ ಆವಾವ ಕಾಲಕ್ಕೆ ನೀ ಶಿವ ನಮ್ಮ, ಬಿಡು ಜೀವದ ಅಮ್ಮ ಬ್ರಹ್ಮ, ದೇವರು ನೀ ನಮ್ಮ ದೇಹದ ಹಣವು ಮಾತ್ರವಮ್ಮ, ಕುಣಿತಾಲು ಆಗದು ನೋಡಮ್ಮ, now. ಬಂದ ಮತಿ